ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ನಾಳೆ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಾರ್ಯಕ್ರಮ ಕೃಷಿರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಹರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಬಿತ್ತರವಾಗಲಿದೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ಆನಂತರ ಪೇಟೆದಾರಣೆ ಹವಾಮಾನ ವರದಿ ಇವಿಷ್ಟು ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಡಕವಾಗಿವೆ. ಮೊದಲಿಗೆ ಕಾರ್ಯಕ್ರಮ ಅಳ್ಳಿಕಟ್ಟೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ. ನಾನು ಇವತ್ತು ಬೆಳಗ್ಗೆನೆಯ ಬ್ಯಾಂಕ್ ಕಡೆ ಹೋಗೋಣ ಅಂತ ಅನ್ಕೊಂಡಿದ್ದೆ. ಹುಸಿ ದೂರ ಆಯ್ತದೆ, ಪಟ್ಟಣಕ್ಕೆ ಬೇರೆ ಹೋಗ್ಬೇಕು. ಜೊತೆಗೆ ಈ ಮೀನಕ್ಕನ್ ಕರ್ಕೊಂಡು ಹೋಗೋಣ ಅಂತಂದ್ರೆ ಅವಳು ಯಾವಾಗ ಹೋಯ್ತಾಳೆ ಯಾವಾಗ ಬಿಡ್ತಾಳೆ ಅಂತ ಗೊತ್ತಿರಕಲ್ಲ. ಈ ಹಣೆಯನ್ನಾದ್ರೂ ಹುಸಿ ಮಾತಾಡಿಸ್ಬಿಟ್ಟು ಪೇಟೆ ಕಡೆಗೆ ಹೋಗಿ ಬ್ಯಾಂಕ್ ಕಡೆಗೆ ಹೋಗಿ ಬರಬೇಕಿತ್ತು. ದುಡ್ಡೇ ಇಲ್ದಂಗೆ ಆಗ್ಬಿಟ್ಟಲ್ತಪ್ಪ, ಹಬ್ಬ ಬೇರೆ ಮುಗೀತು, ಖರ್ಚಿಗೆ ಬೇರೆ ದುಡ್ಡಿಲ್ಲ. ಇವನು ಯಾಕೋ ಮನೆ ಕಡೆ ಬರೋ ಲಕ್ಷಣ ಕಾಣ್ತಿಲ್ಲ, ನಾನೇ ಹೋಗಿ ಮನೆ ಕಡೆ ಹೋಗಿ ಮಾತಾಡ್ಸ್ಕೊ ಬರೋಣ. ಅಣ್ಣಯ್ಯ ಶಂಕರಣ್ಣ ಇದೀಯ ಮನೇಲೆ? ಇಲ್ಲೇ ಇದನ್ ಬಾ, ಎಲ್ಗ ಹೋಗ್ಲಿ. ನೋಡು ಹುಡಿಕ ಬಂದ್ರು ನೀನು ಸಿಗ್ದಲ್ವಲ್ಲ, ಯಾಕಿಂಗ ಅಣ್ಣಯ್ಯ ಇಷ್ಟೊಂದು ಬಿಜಿ ನೀನು? ಅಯ್ಯೋ ಏನೇನೋ ಹೊಸ ಹೊಸ ವಿಚಾರಗಳೆಲ್ಲ ತಲೆಗೆ ಬಂದ್ಬಿಡ್ತಾವ ಶಂಕರಣ್ಣ. ಆ ಹುಡಿಕೊಂಡು ಹೋಗೋದು ವಿಚಾರಗಳನ್ನೇ ನೀವು ಹಿಡ್ಕೊ ಹೋಗೋದಂತಿ ಅಂದ್ರೆ ಇಲ್ಲ ಇಲ್ಲ ಬತ್ತದ ಈಗೇನು ಸುದ್ದಿಗೆ ಕೊರತೆ ಇಲ್ಲ ನೋಡು. ಅದು ದಿಟ್ಟು ಮೊಬೈಲ್ ಇಟ್ಕೊಂಡೈತಲ್ಲ, ಒಂದ್ಸರಿ ಟಿಂಗ್ ಅಂತ ಅಂದ್ರೆ ಅದರಲ್ಲಿ ಏನೋ ಒಂದು 10 ವಿಚಾರ ಬಂದಿರ್ತವೆ ಅಂತ. ವಿಚಾರಗಳು ಬಂದಿರ್ತವೆ. ಅದಕ್ಕೆ ಇದೇನು ಈ ತರ ಬತ್ತಲ್ಲ, ಏನು ಎತ್ತ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಮತ್ತೆ ನೀನ್ ಬೇರೆ ಕೇಳ್ತಿರ್ತೀಯಲ್ಲ, ಹಿಂಗೆ ಹಿಂಗ ಅಂತಲ್ಲ ಏನು ಎತ್ತ ಅಂತವ ಕೇಳ್ದಾಗ ನಾನು ಹೇಳ್ಬೇಕಲ್ಲಪ್ಪ. ಏ ಅದಲ್ಲ, ನೀನು ಹೆಚ್ಚಿಗೆ ವಿಚಾರವ ಈ ತರ ತಿಳ್ಕೊಂಡಿರ್ತೀಯಲ್ಲ, ಅದಕ್ಕೆ ನಿನ್ನಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಈಗ ನೋಡು, ನಾನು ನಾಳೆ ಬೆಳಗ್ಗೆಗಾರು ಸರಿ ಹುಸಿ ಬ್ಯಾಂಕ್ ಕಡೆಗೆ ಹೋಗ್ಬಾರನ ಅಂತ ಅನ್ಕೊಂಡಿದ್ದೆ. ಏನಂಗೆ ಬ್ಯಾಂಕು? ಬ್ಯಾಂಕು ಅಂತಂದ್ರೆ ಈಗ ನೋಡು, ಮೊನ್ನೆ ಹಬ್ಬ ಕಳೀತ ಶಿವರಾತ್ರಿ, ಶಿವರಾತ್ರಿ ಕಳೀತು, ಹಬ್ಬಕ್ಕೆ ಹುಸಿ ಅದು ಇದೆಲ್ಲ ಖರ್ಚಾಯ್ತು, ಕೈಯಲ್ಲಿ ಬೇರೆ ದುಡ್ಡಿಲ್ಲ. ಅದಕ್ಕೇನಾರು ಯಾವ್ದಾರು ದುಡ್ಡಿಗಿಡ್ಡು ಸರ್ಕಾರದವ್ರು ಏನಾರು ಹಾಕಿದ್ರೆ ಹೆಂಗೆ ನೋಡ್ಕೊಬರೋಣ ಹೋಗೋಣ ಅಂತ ಅನ್ಕೊಂಡಿದ್ದ. ಅದೇನು ATM ಕಾರ್ಡ್ ಅನ್ನೋದ ನನಗೆ ಅದು ಯೂಸ್ ಮಾಡಕ್ಕೆ ಬರೋಕಲ್ಲ, ಇನ್ ಮಕ್ಳು ಕೈಲಿ ಕೊಟ್ರೆ ಅವು ಏನೇನಾರು ಮಾಡ್ಬಿಟ್ಟವು ಅಂತನ್ಬಿಟ್ಟು ನಿಂಗೆ ಪ್ಯಾಟೆಗೆ ಹೋದಂಗೂ ಆಯ್ತು, ನಿನ್ ಜೊತೆ ಹುಸಿ ತಿಳ್ಕೊಂಡಂಗೂ ಆಯ್ತು ಅಂತ ಅನ್ಕೊಂಡು ಕೇಳಕ್ಕೆ ಅಂತ ಬಂದಪ್ಪ. ಏ ಮನೆ ದಿವಸ ಈ PM ಕಿಸಾನ್ ದುಡ್ಡು ಹಾಕಿದ್ರಲ್ಲ ಸೋಮವಾರ ದಿವಸ ಹಾಕವ್ರ ಗೊತ್ತಲ್ಲ ನಿಂಗದು? ಏ ನೋಡು, ಮತ್ತೆ ಒಳ್ಳೆ ಸುದ್ದಿ ಹೇಳ್ಬಿಟ್ಟಲ್ಲ ನೀನ್, ಹಿಂಗೆ ಅಂದ್ರೆ ಆ ದುಡ್ಡನ್ನ ತಗೊಂಡ್ ಹಬ್ಬ ಮಾಡ್ತಿದ್ನಲ್ಲ ನಾನು. ಇಡೀ ದೇಶಕ್ ದೇಶವೇ ಕುಣಿದಾಡ್ತೈತೆ, ನೀನ್ ಹಿಂಗಂತೀಯ ಶಂಕರಣ್ಣ? ಅದೇ ಹೇಳದ್ ನೋಡು, ನಿನ್ಗೆ ಟಿಂಗ್ ಅಂತ ಮೊಬೈಲ್ಗೆ ಮೆಸೇಜ್ ಬಂದಾಗ ನೀನ್ ಹೆಂಗೆ ಅದನ್ನ ತಿಳ್ಕೊಬಿಟ್ಟೆ ಹಾಳದಂಗೆ ಅದು ಓದಕ್ಕೂ ಬರಕಲ್ಲ ಗೊತ್ತಾಕಲ್ಲ, ದುಡ್ಡು ಹಾಕವ್ರೆ ಅಂತಾನು. ಓ ಅದಕ್ಕೆ ಮತ್ ಮೀನಕ್ ಕಾಣ್ತಿಲ್ಲ, ಏನಾರು ಪ್ಯಾಟೆ ಬಿದ್ಬಿಟ್ಲ ಅಂತ ಇವಳು? ಪ್ಯಾಟ್ ಗೋರ್ತಳ ಬಿಡು ಅವಳು. ಹಂಗಂತೀಯ? ಯಾಕೆಂದ್ರೆ ಮನೆ ದುಡ್ಡು ಬಂತಲ್ಲ, ತಗಬೇಕು, ತಗೊಂಡ್ ಸರಿಯಾಗಿ ಹಾಕೋರೋ ಇಲ್ವಾ ಅಂತ ಹೇಳ್ಬಿಟ್ಟು ಎಣಿಕೆ ಮಾಡ್ಬಿಟ್ಟು ಮತ್ತೆ ಬ್ಯಾಂಕ್ ಅಲ್ಲಿ ಇಟ್ಬಿಡ್ತಾಳ ಅವಳು. ಅಣ್ಣಯ್ಯ ಓ ಇಲ್ಲ ಅವಳು ನೋಡು, ಏನೋ ಸಂಕ್ರಣ್ಣನೋ ಅಣ್ಣೇನೋ ಏನೋ ದುಡ್ಡಿನ ವಿಚಾರ ನನ್ ಬಿಟ್ಬಿಟ್ಟು ಮಾತಾಡ್ತಿದ್ದೀರಲ್ಲ. ಅದೇ ದುಡ್ಡೆಲ್ಲ ಬತ್ತವಲ್ಲ ಗೌರ್ಮೆಂಟ್ ನಾವು ಬಂದ್ ಬಂದಾಗೆಲ್ಲ ನೀನ್ ಹಂಗೆ ಅಲ್ವಾ ಮಾಡೋದು, ಹೋಗ್ಬಿಟ್ಟು ತಗತಿಯ ದುಡ್ಡ ಬಿಡಿಸ್ಕೊಬಿಡ್ತೀಯ, ಕರೆಕ್ಟ್ ಆಗಿ ಹಾಕವ್ರ ಅಂತ ನೋಡ್ಬಿಟ್ಟು ಮತ್ತೆ ಅಲ್ಲೇ ಇಟ್ಬತ್ತೀಯಲ್ಲ. ಈ ಕಿತ ತಗೊಂಡಿಲ್ಲ ಕಣಪ್ಪ, ಬಂದದೆ ಮೊನ್ನೆ ಬಂತಲ್ಲ ಪ್ರಧಾನಮಂತ್ರಿಗಳದು PM ಕಿಸಾನ್. ಅಂದ್ರೆ ಈಗ ಅದು ಒಟ್ಟು ಒಂದು ವರ್ಷಕ್ಕೆ 6,000 ಕೊಡೋದ್ರಲ್ಲಿ ಈಗ ಎಷ್ಟಾಕವ್ರೆ ಅಂತೀಯ? ಈಗ 2,000 ಒಂದ್ ಕಂತು. ಒಂದ್ ಕಂತಿಗೆ 2,000. ಒಂದ್ ಕಂತಿಗೆ 2,000. ನಮ್ಮ ಪ್ರಧಾನ ಮಂತ್ರಿಗಳು 2018 ಶುರು ಮಾಡ್ಬಿಟ್ರು ಕಣ್ ಶಂಕರಣ್ಣ ಇದ ಪಿಎಂ ಕಿಸಾನ್ ಅಂತ ಅನ್ಕೊಂಡು ನೋಡ್ ಕರೆಕ್ಟ್ ಆಗಿ 1-12 ಅಂದ್ರೆ 1ನೇ ತಾರೀಕು ಡಿಸೆಂಬರ್ ತಿಂಗಳು 2018 ಪ್ರಾರಂಭ ಮಾಡಿದ್ದು ಕಿಸಾನ್ ಸಮ್ಮಾನ್ ನಿಧಿ ಅಂತ ಅಂತ ಅಂದ್ರೆ ಈ ಪಿಎಂ ಕಿಸಾನ್ ಅಂತ ಕರೀತಾರಲ್ಲ ಪಿಎಂ ಕಿಸಾನ್ ಅಂತ ಅಂತ ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅಂತ ಹೇಳ್ಬಿಟ್ಟು. ಬರೀ ನಾವೇನಂಗೆ ಕರಿತೀವಿ ಅಂತಂದ್ರೆ ಬರೀ ಪಿಎಂ ಕಿಸಾನ್ದು ಕಿಸಾನ್ ಸಮ್ಮಾನ್ ನಿಧಿ ಅಂತ ಪುಟ್ಟಿಗೂ ಹೇಳಕ್ಕಲ್ಲ ನಾವು ಅಲ್ವಾ? ಅದು ಅವರೇ ಶಾರ್ಟ್ ಮಾಡ್ಬಿಟ್ಟವ್ರಲ್ಲ ಪಿಎಂ ಕಿಸಾನ್ ಅದು ಪೂರ್ತಿ ಹೆಸರು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಹೇಳ್ಬಿಟ್ಟು ನೋಡ್ ಮೀನಕ್ಕ. ಬರೀ ಕೆಲವೊಂದ್ಸಲ ನಾವು ಪುಟ್ಟಕ್ ತಿಳ್ಕೊಳ್ದನೆ ತಪ್ಪು ಮಾಡ್ಕೊಳ್ಳೋದಿಂಗೆಯ. ಮೊನ್ನೆ ದಿವಸ 22,000 ಹಾಕಿರೋದು ಇಡೀ ದೇಶದಾದ್ಯಂತವ ಅಂದ್ರೆ ನಮ್ಮಂತ ರೈತರುಗಳಿಗೆ ಎಲ್ಲ ರೈತರಿಗೂ 22,000 ಎಷ್ಟು ಹೇಳ ಅವೇ ದಮ್ಮ ನಂಗೆ ಕೋಟಿ ಕೋಟಿಗೆ ಸೊನ್ನೆ ಆದ್ಮೇಲೆ 22,000 ಸೇರಿಸ್ಕೊಂಡು ಸುಮ್ನೆ ಮೀನಕ್ಕ. ನೋಡು ಈ ಯೋಜನೆಯಲ್ಲಿ ನಮ್ಮ ಇಡೀ ದೇಶದಾದ್ಯತ್ವ ಶಂಕರಣ 9,80,000 ಜನ್ಮಂತೆ. ಏನೋ ಇದ್ರದ್ದು ಫಲಾನುಭವಿಗಳಿರೋದು ರೈತರುಗಳು ಅಷ್ಟ ಜನಕ್ಕೆಲ್ಲವ 22,000 ಹಾಕವ್ರೆ ಅಂದ್ರೆ ಅವಾಗ್ಲಿಂದ ಹಾಕೊಂಬಂದ್ರಲ್ಲ ಯಾವಾಗ್ಲಿಂದವ 2018 ಅಂತ ಹೇಳಿದ್ನಲ್ಲ ಡಿಸೆಂಬರ್ ನಾಗೆ ಅವಾಗ್ಲಿಂದ್ಲು 346,00,000 ಅಂತ ಹಾಕಿರೋದು ದುಡ್ಡು. ಅಯ್ಯೋ ನೀನ್ ಹೇಳಿದ್ರೆ ಮೈ ಜುಮ್ ಅಂತದೆ. 1,00,000 ಅಲ್ಲ ಇದ್ದಿದ್ದು ಹೇಳ್ಬೇಕಲ್ಲ ಶಂಕರಣ್ಣ, ಇಲ್ಲದ್ ಹೇಳಕ್ಕಾಗ್ತದ ನಾವು? ಏ ಇಲ್ಲ ಇಲ್ಲ, ಇಷ್ಟು ಅನುಕೂಲ ಮಾಡೋರೆ ಸರ್ಕಾರದವರು ರೈತರಿಗೆ ಅಂತ. ಅದು ನೋಡು ರೈತರು ಮೊದ್ಲೇ ಸಂಕಷ್ಟದಲ್ಲಿದ್ರು ಶಂಕರಣ್ಣ. ಹೌದು, ನಮ್ಮ ಪ್ರಧಾನ ಮಂತ್ರಿಗಳು ಅವರು ಪ್ರಧಾನ ಮಂತ್ರಿಗಳು ಆದ್ಮೇಲೆ ಏನಾರ ಒಂದು ಅನುಕೂಲ ಮಾಡಬೇಕು ರೈತರಿಗೆ. ಈ ರೈತರ ಆದಾಯ ಏನೈತೋ ಅದ ದ್ವಿಗುಣ ಮಾಡಬೇಕು, ದ್ವಿಗುಣ ಮಾಡಬೇಕು, ಡಬಲ್ ಮಾಡಬೇಕು ಅಂತಿದ್ರಲ್ಲ ದುಪ್ಪಟ್ ಅದಕ್ಕೆ ಸಂಬಂಧಪಟ್ಟಂಗೆ ಇವರೊಂದ್ 2,000 ಕೊಟ್ರೆ ಇದನ್ನ ನೀನು ಬಳಕೆ ಮಾಡ್ಕೊಳ್ಳೋದು, ಹೆಚ್ಚು ಕಮ್ಮಿ ಇದಕ್ಕೆ ಮಾಡ್ಕೊಳ್ಳಿ ಅಂತ. ಏನು ಬಿತ್ತನೆ ಮಾಡ್ತೀವಿ, ಬೆಳೆ ಮಾಡ್ತೀವಿ, ಬಿತ್ತನೆ ಬೀಜ ತರಕ್ ಆಗ್ಬೋದು, ಆಮೇಲೆ ಗೊಬ್ಬರ ತರಕ್ ಆಗ್ಬೋದು, ಇನ್ನೇನಾರ ನೇಗ್ಲು ಮುರಿದೋಗಿರ್ತವೆ, ನೊಗ ಮುರಿದೋಗಿರ್ತವೆ, ಅವು ಇವು ಏನೋ ಖರ್ಚು ಬಂದಿರ್ತಾವಲ್ಲಪ್ಪ, ಅಂತವಕ್ಕೆಲ್ಲ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಈ ತರ ಕೊಡ್ತಾ ಇರೋದು. ಅದು ನೋಡು ಸರಿಯಾ ಟೈಮ್ಗೆ ಹಾಕ್ತಾರೆ ಅಲ್ವಾ? ಈಗ ನಾವೀಗ ಮಾಗಿ ಉಳಿಮೆಲ್ಲ ಮಾಡ್ಕೋಬೇಕು, ಬೀಜ ಗೀಜ ತಂದು ಇಟ್ಕೋಬೇಕು, ಗದ್ದೆ ಪದ್ದಾಗ ಏನಾರ ಕಾಳು ಪಾಳು ಹಾಕಂಗಿದ್ರೆ ಅದಕ್ಕೆ ಎಲ್ಲ ಕೈ ಕಾಸು ಬೇಕಾಯ್ತದೆ. ಹೌದು ನೋಡಿ, ಸರಿಯಾ ಟೈಮ್ನಾಗ ಹಾಕೋರ್ ನಾನು ಹಬ್ಬದ ಖರ್ಚಿಗೆ ಅಂತ ಬಹಳ ಖುಷಿಯಾಗಿದ್ದೆ ಅಣ್ಣ. ಏ ಅದು ನೋಡ್ ಅದಕ್ಕೆ ನಮ್ ದೇಶದಲ್ಲಿ ಹಿಂಗ ಆಗಿರೋದು ಹಿಂಗೆ, ಯಾವ್ದಕ್ಕೋ ಸಾಲ ತಗೊಳ್ಳೋದು, ನಾನು ಬಾವಿ ತೆಗಿಸ್ತೀನಿ, ಬೇಲಿ ಹಾಕಿಸ್ತೀನಿ, ಬಿತ್ತನೆ ಮಾಡ್ತೀನಿ, ಕೊಯ್ಲು ಮಾಡ್ತೀನಿ ಅಂತ ಅನ್ಕೊಂಡು ತಗೊಂಡು ಹೋಗ್ಬಿಟ್ಟು ಮಗಳ ಮದುವೆ ಮಾಡೋದು, ಇಲ್ಲ ಮನೆ ಕಟ್ಕೊಳ್ಳೋದು. ಈಗ ಸಾಲ ಅನ್ನೋದೈತಲ್ಲ ಶಂಕರಣ್ಣ, ಈಗ ಯಾಕೆ ಸುಮಾರು ಜನ ತೀರ್ಸಕ್ ಆಗದೇ ಒದ್ದಾಡ್ತಾರೆ ಅಂತ ಅಂದ್ರೆ ಇದೇ ಕಾರಣಕ್ಕೆ. ಅಂದ್ರೆ ಯಾವ್ದಕ್ಕೆ ತಗೊಂಡಿರ್ತಾರೆ ಅದಕ್ಕೆ ಬಳಸಕ್ಕಲ್ಲ, ಉದ್ದೇಶ ಏನಿರ್ತದೋ ಅದಕ್ಕೆ ಬಳಕೆ ಮಾಡ್ಬೇಕು. ಅದು ಬಿಟ್ಟು ನೀನ್ ಬೇರೆ ಕಡೆಗೆ ಹಾಕ್ತಾ, ಏ ಬಿಡು ಅದ್ ತೆಗ್ದು ಈ ಕಡೆಗೆ ಹಾಕನ, ಈ ಬರೋದು ಆ ಕಡೆಗೆ ಹಾಕನ ಅನ್ಕೊಂಡು ಚಕದು ಅದು ಬಗ್ಸ್ಲೇ ಇರ್ಬೇಕಾಯ್ತದೆ. ತಪ್ಪು ಮಾಡ್ಕತ್ತಿರೋದಿಲ್ಲಿ, ಹಿಂಗಾಗಿ ಇಷ್ಟೊಂದು ಬಾಕಿ ಉಳ್ಕೊಂಡಿರೋದು. ಅದಕ್ಕೆ ನಾವ್ ಯಾವಾಗ್ಲೂ ಯಾವ ದುಡ್ಡು ಯಾವ್ದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಕೊತಿವೋ, ಇಲ್ಲ ನಾವ್ ಬ್ಯಾಂಕ್ ಅಲ್ಲಿ ಲೋನ್ ತಗತ್ತಿವೋ, ಅದಕ್ಕೆ ವಿನಿಯೋಗ ಮಾಡಿದ್ರೆ ಕರೆಕ್ಟ್ ಆಗಿ ವಾಪಸ್ ತೀರಿಸ್ಬೋದು. ಸಾಲಗಾರ ಆಗಕ್ ಹಾಕಲ್ಲ, ಹಾಕಲ್ಲ, ಕಷ್ಟನೂ ಇರಕ್ಕಲ್ಲ. ಈಗ ಸಾಲ ಕೊಡ್ತಾರೆ ಸಾಲ ಕೊಡ್ತಾರೆ ಅಂತ ಅನ್ಕೊಂಡ್ ಶಂಕರಣ್ಣ, ಜೀವನ ಪೂರ್ತಿ ಬರೀ ಸಾಲನ ತಗೊಳ್ಳೋದಲ್ಲ. ಸಾಲ ಕೊಡೋದು, ಸಾಲ ಅಂದ್ರೇನು? ಅದೊಂದು ನೆರವು, ಸಹಕಾರ ಮಾಡ್ದಂಗೆ, ಸಹಕಾರ ಮಾಡ್ದಂಗೆ. ಈಗ ಏನಾರು ಒಂದ್ ಮಾಡ್ಬೇಕು ಅಂತ ಅಂತ ಅಂದ್ರೆ ಅದು ನಮ್ ಕೈಲಿ ಸಾಧ್ಯ ಇಲ್ಲ. ಯಾಕೆಂದ್ರೆ ಎಲ್ಲಾದ್ನು ಇವತ್ತು ಬಂಡವಾಳ ಕೇಳ್ತವೆ, ಬಂಡವಾಳ ಬೇಕು. ನೀನ್ ಏನೇ ಮಾಡು, ಮನೆ ಕಟ್ಟು, ಯಾವ್ದೋ ಒಂದಕ್ಕಾದ್ರೂ ಮನೆ ರಿಪೇರಿ ಮಾಡ್ಬೇಕು, ಮಕ್ಳು ಸ್ಕೂಲಿಗೆ ಸೇರಿಸು, ಬಿತ್ತನೆ ಮಾಡು, ಆಯ್ತಾ? ಅವಕ್ಕೆ ಇನ್ನೇನಾದ್ರು ನಿರ್ವಹಣೆ ಮಾಡಕ್ಕೆ ಅದಕ್ಕೂ ಬೇಕು, ನೀನ್ ಕೊಯ್ಲು ಮಾಡಿದ್ರು ಬೇಕು, ಕಟಾವ್ ಮಾಡಿದ್ರು ಬೇಕು, ತಗೊಂಡೋಗಿ ಮಾರ್ತೀನಿ ಅಂದ್ರೆ ನಿನ್ ದುಡ್ಬೇಕು. ಏನೇ ಒಂದ್ ಮಾಡ್ಬೇಕು ಅಂತಂದ್ರೆ ಕೈಯಲ್ಲಿ ದುಡ್ಡಿರ್ಬೇಕು. ಅಂತ ಬಂಡವಾಳ ಇಂಥದಕ್ಕೆ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೊಡ ಅಂತದ್ದು. ಅದ್ ತಗೊಂಡ್ ಬೇರೆ ಕಡೆಗೆ ಹೋದ್ರೆ ಅದು ಹಿಂಗೆ ಆಗ್ಬಿಡ್ತದ್ ನೋಡು. ಏನ್ ಗೊತ್ತಾ ಸಂಕ್ರಣ, ನಾವೇನ್ ಮಾಡ್ತೀವಿ ಹೇಳೋ, ಬೀಸೋದನ್ನೇ ತಪ್ಪಿಸ್ಕೊಳಕ್ ನೋಡ್ತೀವಿ, ಅದಕ್ಕೆ ಮಕ್ಚಕ್ ಹೋಗಿ ಹೋಗಿ ಹೋಗಿ ಸಿಗಾಕೊಬಿಡ್ತೀವಿ. ಅಣ್ಣ ಹೇಳ್ದಂಗೆ ಮಾಡ್ಬೇಕು, ಅವಾಗ ನಾವು ಸಿಗಾಕ. ಅಂದ್ರೆ ಅಣ್ಣ ಹೇಳಿತು ಇಂಥದಕ್ಕೆ ಅಂತ ತಗೊಂಡ್ ದುಡ್ಡ ಅದಕ್ಕೆ ಬಳಕೆ ಮಾಡ್ಬೇಕು. ಈಗ ನಾನ್ ನೋಡಿ ಈಗ ಹಬ್ಬಕ್ಕೆ ದುಡ್ಡಿತ್ತಿಲ್ಲ ಅಂತ ಅನ್ಬಿಟ್ಟು ಹೆಂಗ ಖರ್ಚು ಮಾಡ್ಕೊಂಡು ಪರದಾಡ್ತಿದ್ನ, ಆ ದುಡ್ಡು ಸಿಕ್ಬಿಟ್ಟಿದ್ರೆ ಆ ದುಡ್ಡು ತಗೊಂಡ್ ಹಬ್ಬ ಮಾಡಿ ಗೌಜ್ ಮಾಡ್ಬಿಡುವೆ. ಆಯ್ತಾ, ಈಗ ನಿಧಾನ ಸಿಕ್ಕಿದೆ ಒಳ್ತಾಯ್ತು ಅಂತ ಗೊತ್ತೇ ಆಗಿಲ್ಲ ನೋಡು. ನಾನು ಇವ್ನ್ ಮೂರ್ನಾಲ್ಕು ತಿಂದಿಂದ ಅಣ್ಣ ಮನೆ ಕಡೆಗೆ ಹೋಗ್ಲಿಲ್ಲ, ಅವನು ನಂಗೆ ಸಿಕ್ಲಿಲ್ಲ. ಫೋನ್ ಮಾಡೋಣ ಅಂತಂದ್ರೆ ಮನೆ ಕೆಲಸದಾಗ ಒಸಿ ಬಿಜಿ ಆಗ್ಬಿಟ್ನ, ಹಂಗಾಗಿ ನಂಗೆ ವಿಷಯ ಗೊತ್ತಾಗಿಲ್ಲ. ಆದ್ರೂ ಏನೇ ಆಗ್ಲಿ ಅಣ್ಣಯ್ಯ, ಒಂದೊಳ್ಳೆ ಶುಭ ಸುದ್ದಿ ಹೇಳಿದೆ ನೀನು. ಒಂದೇನು ಅಂತ ಶಂಕರಣ್ಣ, ಈಗ ನಮ್ಗೆ ವಯಸ್ಸಾದಾಗ್ಲಿಂದ್ಲೇ ನಾವ್ ದುಡಿತಲೇ ಇದೀವ, ಯಾವ ತರ ಒಂದಿವ್ಸ ನಿಲ್ಸಿದೀವ? ಇಲ್ಲ. ನಿಲ್ಸಿದ್ರೆ ನಡೀತದ ಬದುಕು? ಇಲ್ಲ ಅಲ್ವಾ. ದುಡಿತಲೇ ಇದೀವಲ್ವ? ದುಡ್ದಿದ್ರಲ್ಲಿ ಉಳಿಸ್ಬೇಕು ಶಂಕರಣ್ಣ. ದುಡ್ದಿದ್ರಲ್ಲಿ ಉಳಿಸ್ಬೇಕು. ಉಳಿಸೋದಾರ ಹೆಂಗೆ ಅಂತ ಖರ್ಚೆ ಹೆಚ್ಚು ಹೆಂಗಾರ ಉಳಿಸು, ಎಷ್ಟಾರು ಬರ್ಲಿ ನೀನ್ ಒಟ್ಟಿಗೆ ಇಷ್ಟು ಉಳಿಸ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ರೆ ನೀನ್ ಉಳಿಸೇ ಉಳಿಸ್ತೀಯ. ನೀನ್ ತೀರ್ಮಾನ ಮಾಡ್ಲಿಲ್ಲ ಅಂತ ಅಂತಂದ್ರೆ ಉಳ್ಸಕ್ ಆಗಲ್ಲ. ಅಂದ್ರೆ ಗಟ್ಟಿ ಮನ್ಸ್ ತಗಬೇಕು, ಉಳಿಸ್ತೀನಿ ಅಂತವ. ಯಾವಾಗ್ಲೂ ಎಷ್ಟು ದುಡ್ಡು ಇರಬೇಕು ಅಂತ ಅಂತಂದ್ರೆ, ಈಗ ನೋಡು ತುಂಬಾ ಆಡಂಬರ ಅಲ್ದಿದ್ರು ಶಂಕರಣ್ಣ, ನಮ್ ಮನೆ ನಡ್ಸಕ್ಕೆ ಒಂದ್ ತಿಂಗ್ಳಿಗೆ ಎಷ್ಟು ಖರ್ಚಾಯ್ತದೆ ಅದೇ ಲೆಕ್ಕ ಹಾಕಬೇಕು ನಾವು. ಪಟ್ಟಿ ಮಾಡಿ ಇಟ್ಕೋಬೇಕು, ಪಟ್ಟಿ ಮಾಡಿ ಇಟ್ಕೋಬೇಕು. ಎಷ್ಟು ಸಾಮಾನ್ ತತ್ತೀನಿ, ಕರೆಂಟ್ ಬಿಲ್ ಎಷ್ಟಾಯ್ತದೆ, ನೀರಿನ ಬಿಲ್ ಎಷ್ಟಾಯ್ತದೆ, ಇನ್ ಬೇರೆ ಸಣ್ಣ ಪುಟ್ಟ ಖರ್ಚುಗಳು ಏನ್ ಬರ್ತವೆ, ಮಕ್ಳು ಪಿಜು ವಗೈರೆ, ಇವೆಲ್ಲಾನು ಲೆಕ್ಕ ಮಾಡ್ಕೊಂಡು ಒಂದ್ ತಿಂಗ್ಳಿಗೆ ನನಗೆ ಇಷ್ಟು ದುಡ್ಡು ಬೇಕು ಅಂತ ನಾವೇ ಎಲ್ಲಾನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು, ಲೆಕ್ಕಾಚಾರ ಹಾಕೊಂಡು ಶಂಕರಣ್ಣ ನಾವ್ ಯಾವಾಗ್ಲೂ ಎಷ್ಟು ಉಳಿತಾಯ ಮಾಡಬೇಕು, ದುಡ್ಡು ಇಟ್ಕೋಬೇಕು ಅಂತ ಅಂದ್ರೆ ಏನೂ ಇಲ್ಲ ಅಂದ್ರು, ಏನೂ ಇಲ್ಲ, ಕೆಲ್ಸವೇ ಇಲ್ಲ, ಏಮಿಲ್ಲ, ಆಯ್ತಾ, ನಾವೇನ್ ಬೆಳೆದಿದ್ರು ಕೈ ಎತ್ತಲಿಲ್ಲ, ಒಳ್ಳೆ ರೇಟ್ ಸಿಗ್ಲಿಲ್ಲ ಅಂತ ಅಂದ್ರು ಒಂದು ಆರ್ ತಿಂಗಳು ನಮ್ಗೆ ತೊಂದರೆ ಆಗ್ಬಾರ್ದು. ಎಷ್ಟು ಆರ್ ತಿಂಗಳಿಗೆ? ಆರ್ ತಿಂಗಳಿಗೆ ತೊಂದರೆ ಆಗ್ದಂಗೆ ದುಡ್ಡು ಮಾಡ್ಕೋಬೇಕು, ದುಡ್ಡು ಮಾಡ್ಕೋಬೇಕು. ಇದಕ್ಕೆ ಸಿಕ್ಕಾಪಟ್ಟೆ ಪಿಲ್ಲರ್ನೇ ಮಾಡ್ಕೋಬೇಕು ಬಿಡು. ಅದಿರೋದೇ ಹೆಂಗೆ ಹಂಗ್ ಮಾಡ್ಕೊಂಡಿರ್ಬೇಕು ಯಾವಾಗ್ಲೂ ಅಂತ. ಈ ತರ ಮಾಡ್ಕೊಬಿಟ್ರೆ ಜಗತ್ನಲ್ಲಿ ನೀನೇ ಸುಖ ಪುರುಷ ನೋಡು, ರಾಜ ರಾಜ್ದಂಗಿರ್ಬೋದು. ಇದು ಇರ್ಬೇಕು ಯಾವಾಗ್ಲೂ, ಯಾವತ್ತುವೆ. ಈ ವರ್ಷ ಮಳೆ ಆಯ್ತದೋ ಬಿಡ್ತದೋ ಯಾರಿಗೆ ಗೊತ್ತು ಶಂಕರಣ್ಣ? ಬರವೇ ಬರ್ಬೋದು, ಇಲ್ಲ ಮಳೆ ಸಿಕ್ಕಾಪಟ್ಟೆ ಹೋದು ಎಲ್ಲನೂ ಹಾಳು ಮಾಡ್ಬೋದು, ಯಾರಿಗೆ ಗೊತ್ತು? ಅದಕ್ಕೋಸ್ಕರ ಏನೇ ಇದ್ರು ಆರ್ ತಿಂಗಳು ಅಡ್ವಾನ್ಸ್ ಆಗಿರ್ಬೇಕು. ಆರ್ ತಿಂಗಳಿಗೆ ಎಷ್ಟು ದುಡ್ಡು ಬೇಕು ಖರ್ಚಿಗೆ ನಮ್ಗೆ, ಮನೆ ಕರೆಂಟ್ ಬಿಲ್ ನಿಂದ ಹಿಡಿದು ಅಕ್ಕಿ ಬೇಳೆಯಿಂದ ಹಿಡಿದು ಪ್ರತಿಯೊಂದ್ಕೂ ಎಷ್ಟು ಬೇಕೋ ಅಷ್ಟ ಆರ್ ತಿಂಗಳದ ಇಟ್ಕೊಬಿಡ್ಬೇಕು ಯಾವಾಗ್ಲೂ, ಅದಿರ್ಬೇಕು. ಈಗ ನೀನ್ ಕಳೆದ ವರ್ಷ ಲೆಕ್ಕ ಹಾಕ್ತೀಯ ಅಂತ ಇಟ್ಕ, ಕಳೆದ ವರ್ಷಕ್ಕೂ ಈ ವರ್ಷಕ್ಕೂ ಬದಲಾವಣೆ ಆಗಿರ್ತದೆ. ಆಯ್ತಾ, ಈ ವರ್ಷದ ಮತ್ ಲೆಕ್ಕ ಹಾಕ್ಬೇಕು ನೀನು. ಅಲ್ಲ, ನಿಂಗೆ ಯಾಕೋ ಸಿಕ್ಕಾಪಟ್ಟೆ ಕೆಮ್ಮ ಆಗ್ಬಿಟ್ಟದೆ ಅಂತ ಗೊತ್ತಿಲ್ಲ ಕಣ್ ಶಂಕರಣ್ಣ. ಇದು ಚಳಿಗಾಲ ಶುರು ಆಗ್ಬಿಟ್ರೆ ನನಗೆ ಭಾರಿ ಸಮಸ್ಯೆ ನೋಡು. ಹಿಮ ಏನ್ ಕಡಿಮೆ ಬೀಳ್ತದಾನೆ, ಬಿಸಿಲು ಅಷ್ಟೇ ಜಳ ಅನ್ನತ್ತೆ ಬಿಸಿಲು, ಮತ್ತೆ ಕಾಯಿಲೆ ಕಸಲೆಗಳು ಅವೆಲ್ಲ ಹೆಂಗ್ ಬತ್ತವೇಳು, ಗೊತ್ತೇ ಇರಕ್ಕಲ್ಲ. ನೆಂಟಿರ್ತಾರ ಡಬಕ್ ಅಂತ ಬಂದ್ಬಿಡ್ತಾವೆ, ಅದಕ್ಕೂ ಹಸಿ ದುಡ್ಡು ಮಡಕಬೇಕಾ ಅಣ್ಣ ಹೇಳ್ದಂಗೆ. ಅಣ್ಣ ಹೇಳ್ತಾರ ವಿಚಾರದಾಗೆ ಒಂದು ಅಂಶವನ್ನ ನಾನು ಯೋಚನೆ ಮಾಡಿದೀನಿ, ಹೆಂಗೆ ಅಂತಂದ್ರೆ ಆರ್ ತಿಂಗಳಿಗಾಗಷ್ಟು ಒಂದ್ ದುಡ್ಡು ಮಡಿಕೊಂಡಿರ್ಬೇಕು ಮನೆ ಖರ್ಚು ವೆಚ್ಚಕ್ಕೆ, ಆತರ ಪ್ಲಾನ್ ಮಾಡ್ಕೊಳ್ಳಿ ಅಂತ ಅನ್ನಲ್ಲ. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಅಲ್ಲ ನಾವು ಅನ್ನಕ್ಕಿಂತ ನಾನ್ ಮಾಡೋದ್ ಹೆಂಗೆ ಅಂತಂದ್ರೆ, ಒಂದು ಬೆಳೆ ಬೆಳೆದಿರ್ತೀವ, ಈ ವರ್ಷ ಬೆಳೆದಿದ್ನ ಮುಂದ್ ವರ್ಷಕ್ಕೆ ಇಟ್ಕೋತೀವಿ, ಆಮೇಲೆ ಬೆಳೆ ನೋಡ್ಕೊಂಡು ಅದನ್ನ ಆಮೇಲೆ ನಾವು ಮಾರಾಟ ಮಾಡೋದು ಅಥವಾ ಬಳಸೋದು ಅಂತ ಹಿಂಗ್ ಮಾಡ್ಕೋತೀವಲ್ಲ. ಈಗ ನಮ್ ದನ ಕರಿಗಳಿಗಾದ್ರೂ ಅಷ್ಟೇ, ಫುಲ್ ಏನ್ ಮಾಡ್ತೀವಪ್ಪ, ಈಗ ಒಂದ್ ಗುಡ್ಡೆ ಉಟ್ಕೊಂಡಿರ್ತೀವಿ ಅಂತನ್ಕ, ಮುಂದ್ ವರ್ಷದ ಬೆಳೆ ಬರಗಂಟನು ಹುಲ್ ಮಂದಿರ್ತದೆ. ಬರೀ ನಾವು ಆಹಾರ ಧಾನ್ಯದ ಮಾತ್ರ ಅಲ್ಲ, ಹಿಂಗ್ ಹಣನು ಪಿಲ್ಲಾನ್ ಮಾಡ್ಕೊಂಡು ಉಳಿಸ್ಕೊಂಡು ಸಂಸಾರ ಮಾಡಕ್ಕೆ ಗಟ್ಟಿಯಾಗಿದ್ದೀವಿ ಅನ್ನೋದ್ರಲ್ಲಿ ಪಿಲ್ಲಾನ್ ಮಾಡ್ಕೋಬೇಕು. ಆರ್ ತಿಂಗಳಿಗೆ ಆಗೋ ದುಡ್ಡು ಇಟ್ಕೊಬಿಟ್ರೆ ಶಂಕರಣ್ಣ ಎಂತಾರೆ ಆದ್ರೂ ಸಾಲ ಮಾಡೋದೆ ತಪ್ಪುತ್ತದೆ. ಆಯ್ತಾ, ಈಗ ಬೇರೆ ತ ಹೋಗ್ಬಿಟ್ಟು ಯಾಕೆ ತಲೆ ಕೆರಿಬೇಕು? ನಮ್ ಕಾಸು ನಾವ್ ದುಡಿತಾ ಇದೀವ, ಹೌದು, ಕೆಲ್ಸ ಇಲ್ಲ ಕೇಮಿಲ್ಲ ಅನ್ನಂತ ಅಂದ್ರೆ ಅದೊಂಥರ. ಆಯ್ತಾ, ಇಷ್ಟೆಲ್ಲ ದುಡ್ದು ಬೆವರು ಸುರಿಸಿ ಇದ್ ಮಾಡ್ಕೊಂಡು ದುಡ್ಡು ಇರಕ್ಕಲ್ಲ ದುಡ್ಡು ಇರಕ್ಕಲ್ಲ ಅಂತ ಅಂತಂದ್ರೆ ನಮ್ಮಂತ ಮೂರ್ಖರು ಯಾರು ಇಲ್ಲ, ಯಾರು ಇಲ್ಲ. ನೀನ್ ಎಷ್ಟು, ನೀನು 5 ರೂಪಾಯಿ ಉಳಿಸಪ್ಪ ಅಂದ್ರೆ ದುಂದು ವೆಚ್ಚ ಮಾಡಬಾರ್ದು, ಮಿತವಾಗಿ ಹಿತವಾಗಿ ಇರ್ಬೇಕು, ಸುಖವಾಗಿರ್ಬೇಕು ಅನ್ನೋದನ್ನ ಇತ್ತದನ್ನ ಪ್ಲಾನ್ ಮಾಡ್ಕೋಬೇಕು. ನೀನ್ ಏನಾರು ಮಾಡ್ಕ, ಈಗ ನಿನ್ ದುಡ್ಡು ನಿನ್ ಕಾಸು, ದುಂದು ವೆಚ್ಚ ಮಾಡ್ಬೇಡ ಅದ್ ಮಾಡ್ಬೇಡ ಇದ್ ಮಾಡ್ಬೇಡ ಅಂತ ಅನ್ನಕ್ ನಾನ್ಯಾರು? ಅಲ್ಲ, ನೀನ್ ಯಾರು ಅನ್ನಕ್ಕಿಂತ ಹೇಳೋದು, ನೀನ್ ಏನಾರು ಮಾಡ್ಕ, ನೀನ್ 6 ತಿಂಗಳಿಗೆ ದುಡ್ಡು ಇಟ್ಕ ಅಷ್ಟೇ. ನೀನ್ ಬೇಕಾದ್ರೆ ದಿವಸಕ್ಕೆ 1 ಲಕ್ಷ ಖರ್ಚು ಮಾಡು, ನಿನಗೆ ಒಟ್ಟಿಗೆ 6 ತಿಂಗಳಿಗೆ ಇರ್ಬೇಕು. ಮುಂದಿನ 6 ತಿಂಗಳಲ್ಲಿ ಏನೇ ಸಮಸ್ಯೆ ಆದ್ರೂ ನಾ ಜೀವನ ಮಾಡ್ಕೊಂಡು ಹೋಯ್ತೀನಿ, ಹೆಂಡತಿ ಮಕ್ಕಳು ಸಾಕೊಂಡು ಹೋಯ್ತೀನಿ, ಯಾರಿಗೇನ್ ತೊಂದರೆ ಇಲ್ದಂಗೆ ಇಷ್ಟು ದಿನ ಹೆಂಗ್ ನಡ್ಕೋಬಹುದು ಹಂಗೆ ಮುಂದಕ್ಕೂ ನಡ್ಸ್ಕೊಂಡು ಹೋಯ್ತೀನಿ ಅನ್ನೋದಕ್ಕೆ ಒಂದ್ ಪ್ಲಾನ್ ಮಾಡ್ಕೊಂಡು ಅಷ್ಟು ದುಡ್ಡು ಇಟ್ಕೋಬೇಕು ಅಂತ ಹೇಳ್ತಿದ್ಯಾ. ಈ ತರ ಮಾಡ್ಕೊಳ್ಳೇಬೇಕು ನೀನು, ಈ ತರ ಮಾಡ್ಕೋಬೇಕು ಅಂದ್ರೆ ಮೊದ್ಲೇನ್ ಮಾಡ್ಬೇಕು, ತಿಂಗಳಿಗೆ ನೀನ್ ಎಷ್ಟು ಖರ್ಚು ಮಾಡ್ತೀಯಾ ಅದನ್ನ ಪಟ್ಟಿ ಮಾಡಿ ಇಟ್ಕೋಬೇಕು. ಪಟ್ಟಿ ಮಾಡಿ ಇಟ್ಕೊಂಡು ಎಷ್ಟು ಬರ್ತದೆ ತಿಂಗಳಿಗೆ ಅನ್ಕೊಂಡು ಅದರಂತೆ 6 ತಿಂಗಳಿಗೆ ಎಷ್ಟಾಯ್ತು ಅಂತ ಲೆಕ್ಕ ಹಾಕೊಂಡು ನಿಂದು ಯಾವಾಗ್ಲೂ ಉಳಿತಾಯ ಅಂತ ಅಂದ್ರೆ ಆತರ ಇರ್ಬೇಕು ಶಂಕರಣ. ಇದು ಕಾಪು ನಿಧಿ ಅಂತ ಅಂತ ಅಂತೀವಿ. ಕಾಪು ನಿಧಿ ಅಂತ ಅಂದ್ರೆ ಸಂಕಷ್ಟದ ಸಮಯದಲ್ಲಿ ಬಳಕೆ ಮಾಡೋದು ಅಂತ ಹೇಳ್ಬಿಟ್ಟು, ಅಂದ್ರೆ ಸರ್ಕಾರದವರು ಈ ನಮ್ಮ ರೈತರುಗಳಿಗೆಲ್ಲ ಒಂದು ನಿಧಿ ಅಂತ ಹೇಳಿ ಇಟ್ಬಿಟ್ಟು ಕೊಡ್ತಾ ಇದ್ರು ನೋಡು. ಅದು ಅದುವೇ ಆತರ ಪಿಲ್ಲಾನು ಈ ಬ್ಯಾಂಕ್ ಅಲ್ಲಿ ಇರ್ತದೆ ಕಾಪು ನಿಧಿ ಅಂತ ಅಂತ ಅಂತ ಅನ್ಕೊಂಡು ಅವ್ರು ವರ್ಷದಲ್ಲಿ ಎಷ್ಟು ದುಡಿಮೆ ಮಾಡ್ತಾರೋ ಒಂದಿಷ್ಟು ಕಾಪು ನಿಧಿ ಅಂತ ತೆಗೆದು ಬಿಟ್ಬಿಡ್ತಾರೆ. ಯಾವತ್ತೇನ್ ಬೇಕಾದ್ರೂ ಆಗ್ಬೋದು. 2008-09 ರಿಸೆಷನ್ ಅಂತ ಬಂತು, ಆರ್ಥಿಕ ಸಂಕಷ್ಟ ಅಂತ ಹೇಳ್ಬಿಟ್ಟು ಇಡೀ ಜಗತ್ತಿಗೆ ಜಗತ್ತೇ ತತ್ತರಿಸ್ಕೊತು. ಆಯ್ತಾ, ಅಂತ ಟೈಮಲ್ಲಿ ನೋಡು ಇವೆಲ್ಲವಾ ಬಳಕೆಗೆ ಬರ್ತದೆ ಬಳಕೆ ಬರ್ತದೆ ಅಂದ್ರೆ ಇದು ಮುಂಜಾಗ್ರತಾ ಕ್ರಮವಾಗಿ ಅನುಸರಿಸಬೇಕಾದ ಕ್ರಮ ಅಂತ ಕ್ರಮ ಎಷ್ಟು ತಿಂಗಳು ಆರು ತಿಂಗಳು ಇಟ್ಕೋಬೇಕು ಯಾವಾಗ್ಲೂ ಮಿನಕ ಜಪ್ತಿ ಇರ್ಲಿ ಅಣೆಯ ಮತ್ತೆ ಸುಮ್ ಸುಮ್ನೆ ಹೇಳಕ್ಕಲ್ಲ ಅವನು ನಮ್ ಒಳ್ಳೇದಕ್ಕೆ ಹೇಳಿರ್ತಾನೆ ನಾಲ್ಕು ಜನ ಒಳ್ಳೇದಾಗ್ಲಿ ಅಂತ ಹೇಳಿರ್ತಾನೆ ಆಮೇಲೆ ನೋಡು ಈಗ ಹಣ ಹಾಕಿ 4-5 ದಿನ ಆಗೈತೆ ಇನ್ನು ಒಂದ್ಸಲ ನೀನು ತಿಳ್ಕೊಬಿಡು ಇನ್ ಯಾರು ಮಾಡಿಸ್ಕೊಂಡಿಲ್ಲ ಅವರೆಲ್ಲ ಮಾಡಿಸ್ಕೊಳ್ಳೋದಾದ್ರೆ ಏನೆಲ್ಲ ದಾಖಲಾತಿ ಬೇಕು ಅವೆಲ್ಲ ಗೊತ್ತಾಯ್ತಲ್ಲ ಪದೇ ಪದೇ ಹೇಳೋದಲ್ಲ ಈ ವಿಷಯ ಯಾಕೆ ಹೇಳದೆ ಅಂದ್ರೆ ಶಂಕರಣ್ಣ ಈಗ ನಿಮ್ಮ ಅಕೌಂಟ್ಗೆಲ್ಲ ದುಡ್ಡು ಬಂದೈತ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಳ್ಳೇಬೇಕು ಯಾಕೆ ಅಂತ ಅಂತಂದ್ರೆ ಅದ ಭಾರಿ ಬಿಗಿ ಮಾಡ್ಬಿಟ್ಟವ್ರು ಈಗ ಯಾಕೆಂದ್ರೆ ಅದು ಬೇರೆ ತರದ ಆಯ್ತಿತ್ತು ಅಂತ ಅನ್ಕೊಂಡು ಈಗ ಯಾರಿಗೆ ಯಾವ್ದು ಸೇಲ್ಬೇಕು ಅವ್ರಿಗೆ ಸಲ್ಬೇಕು ಅಲ್ವಾ ರೈತರಿಗೆ ಸಲ್ಬೇಕು ಅಂದ್ರೆ ರೈತರಿಗೆ ಸಲ್ಬೇಕು ಅಂತ ಕಾರಣಕ್ಕೆ ಅದು ಬಿಗಿ ಮಾಡ್ಬಿಟ್ಟು ಈ KYC ಅಂತ ಮಾಡವ್ರೆ ನಾನೀಗ ಅದನ್ನೇ ಹೇಳಕ್ಕಿದ್ದೆ ನಾನು ಬ್ಯಾಂಕ್ ನಾಗ ಯಾವ 3-6 ತಿಂಗಳು ಮಾಡದೆ ಹೋಗ್ಬಿಟ್ರೆ ದುಡ್ಡೇ ಬಂದಿರಕ್ಕಲ್ಲ ಬಂದಿರಕ್ಕಲ್ಲ ಮೀನಕಂಗ್ಬಿಡು ಬಂದ್ ದಿನ ಬೀಳ್ತಿರ್ತದೆ ಅವಳು ದಿನ ಹೋಗೋಳಲ್ವಾ ಉಳ್ದೇನ್ ಲೆಕ್ಕ ಇಲ್ಲ ಬಿಡು ಗೊತ್ತಾ ಇರ್ತದೆ ಹೋಯ್ತಾ ಇರ್ತದೆ ಅದೇನು ನಿಲ್ಲದೆ ಇಲ್ಲ ಅದು ಅದಂತರ ಹರಿಯ ನೀರು ಅನ್ನೋ ಹರಿಯ ನೀರು ಇದ್ದಂಗೆ ಆಯ್ತಾ ಈ KYC ಒಂದ ಮಾಡಿಸ್ಕೋಬೇಕು ಅದ್ ಮಾಡಿಸ್ಕೊಂಡ್ರೆ ಕರೆಕ್ಟ್ ಆಗಿ ದುಡ್ಡು ಬರ್ತದೆ ಈಗ ಈಗಲೇ ಇವತ್ತೇ ನೀವು ಚೆಕ್ ಮಾಡ್ಕೋಬಿಡಿ ಇಲ್ಲ ಅದಕ್ಕೆ ನಾನು ಬೆಳಗ್ಗೆನೆ ಹೋಗೋಣ ಅಂತ ಯಾಕಂದ್ರೆ ಗೊತ್ತಾ ಒಂದು ಖರ್ಚಿಗೆ ದುಡ್ಡಿತ್ತಿಲ್ಲ ಆಮೇಲೆ ಸುಮಾರು ದಿನ ಆಯ್ತಲ್ಲ ಯಾವ್ದು ಸರ್ಕಾರದ ಯೋಜನೆದು ದುಡ್ಡು ಬರ್ದನೆಯ ಅದಕ್ಕೆ ನಿನ್ನ ಕರ್ಕೊಂಡು ನಾಳೆ ಪೇಟೆಗೆ ಹೋಗಿ ಬ್ಯಾಂಕಿಗೆ ಹೋಗೋಣ ಅಂತ ಅನ್ಕೊಂಡು ಮತ್ತೆ ಅಲ್ಲಿಗೆ ನನ್ನ ಪಾಸ್ಬುಕ್ ಎಲ್ಲ ನಿಂತರ ಆಯ್ತಲ್ಲ ಹಂಗಾಗಿ ನೀನ್ ತಗೊಂಡ್ ಹೋಗಕ್ಕಾಯ್ತದೆ ಅಂತ ಅಂದ್ಬಿಟ್ಟು ಕೇಳಕ್ಕೆ ಅಂತ ಅನ್ಕೊಂಡ್ ಬಂದೆ ಸಿ ಸುದ್ದಿಯ ಹೇಳಿದ್ಯಾ ಈಗ ಅವಳದೇನ್ ಬಿಡು ಅವಳದೇನ ಭಂಗ ಹೆಂಗ ಮಾಡ್ಕತ್ತಾಳೆ ನನ್ನ ನಿನ್ ಮರಿದಂಗೆ ನಾಳೆ ಬೆಳಿಗ್ಗೆ ನನ್ನ ಪಾಸ್ಬುಕ್ ಎಲ್ಲಿ ಇಟ್ಟಿದ್ದೆ ಸಿ ತಗೊಂಡ್ಬಿಟ್ಟು ತಗೊಂಡು ಊಟ ಬರಂಬಿಡು 3 ಜನ ಹೋಗೋಣ ಯಾಕಂದ್ರೆ ನಾನು ಚೆಕ್ ಮಾಡಿಲ್ಲ ಇನ್ನೂ ನಾನೆಲ್ಲ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡ್ತಿರ್ತಾರೆ ಶಂಕರಣ್ಣ ಯಾವ್ದು ಬಿಡಕ್ಲ ಇಂಥದ್ ಮಾಡಿಸ್ಬೇಕು ಅಂತ ಬಂದ್ಬಿಟ್ರ ನಂಗೆ ಅವತ್ತಿನ ಬೆಳಗ್ಗೆ ಹೋಗಿ ಮಾಡ್ಸ್ಕೊಂಡ್ ಬರ್ತೀನಿ ಅಂದ್ರೆ ರಾತ್ರಿ ನಿದ್ರೆ ಮಾಡಿರಕ್ಕಲ್ಲ ನಿಂಗೆ ಅಲ್ಲ ಮತ್ ನಾಳೆ ನಿಂತು ಬರಕ್ಲ ನಂಗೆ ಮನೆಕಬೇಕು ನಾನು ಅರ್ಲಿ ಮಾರ್ನಿಂಗ್ 9 ಗಂಟೆವರೆಗೂ ಅಂದ್ರೆ ಇವತ್ತೇನು ಕೆಲಸ ಇರ್ತದ ಅದಾಗ್ಬಿಡ್ಬೇಕು ಮುಗಿಸ್ಬಿಡ್ಬೇಕು ಇಲ್ಲ ಅಂತ ನಿದ್ದೆ ಬರಕ್ಲ ಶಂಕರಣ್ಣ ಈಗ ನೋಡೋಣಯ್ಯ ನನ್ಗೆ ಆಗ್ಲಿಂದ ಒಂದು ವಿಚಾರವ ಹೇಳೋಣ ಅಂತಿದ್ದೆ ನೀನು ಹೊಸಿ ಬೇರೆ ಕೆಂಪ್ತಾ ಕೂತಿದ್ಯ ನೋಡ್ ಮತ್ತೆ ಅದೇ ಮತ್ ಸಾಲ್ದಿದ್ದಕ್ಕೆ ಈಗ ಬ್ಯಾಸ್ಗೆ ಬೇರೆ ಶುರುವಾಯ್ತು ಬ್ಯಾಸ್ಗೆ ಶುರುವಾದಾಗ ನಮ್ಗೆ ಸಿಕ್ಕಾಪಟ್ಟೆ ಬಾಯಾರಿಕೆ ಆಯ್ತದೆ ಬಾಯಾರಿಕೆ ಆದಾಗ ಏನ್ ಮಾಡ್ಬೇಕು ನೀರ್ ಕುಡಿಬೇಕು ಇಲ್ಲ ಮಜ್ಜಿಗೆ ಕುಡಿಬೇಕು ನೋಡು ಜೊತೆಗೆ ಬೇಕಾಗಂತ ಹಣ್ಣು ನೀರಿನಂಶ ಇರೋ ಹಣ್ಣುಗಳನ್ನ ತಿನ್ಬೇಕು ಈ ವಿಚಾರವಾಗಿ ನೋಡು ಈಗ ಮೊನ್ನೆ ಸೋಮವಾರವಯ್ಯ ಬೆಂಗಳೂರಿನಾಗೆ ಒಂದು ಮೇಳ ಮಾಡಿದ್ರಂತೆ ಈ ಹಾಪ್ಕಾಮ್ಸ್ ಐತಲ್ಲ ಈಗ ಏನು ಹಣ್ಣುಗಳನ್ನೆಲ್ಲ ಮಾರಾಟ ಮಾಡ್ತಾರಲ್ಲ ಸರ್ಕಾರದ ವತಿಯಿಂದ ತೋಟಗಾರಿಕೆ ಇಲಾಖೆಯವರು ಅಲ್ಲಿ ಬೆಂಗಳೂರಿನಾಗೆ ಕಲ್ಲಂಗಡಿ ಹಣ್ಣು ಮತ್ತೆ ಈ ದ್ರಾಕ್ಷಿ ಹಣ್ಣಿಂದು ಮೇಳ ಮಾಡಿದ್ರಂತೆ ಆ ಮೇಳದಾಗೆ ಇಡೀ ಏನ್ ಈ ಸಲ ಏನ್ ನಮ್ದು ಬ್ಯಾಸ್ಗೆ ಐತೆ ಈ ಬ್ಯಾಸ್ಗೆ ಮುಗಿಯೋವರೆಗೂ ಸಾಕಷ್ಟು ಪ್ರಮಾಣದಲ್ಲಿ ಎಲ್ಲಾ ಹಾಪ್ಕಂಸಲ್ಲೂ ಈ ಹಣ್ಣುಗಳು ಸಿಕ್ಬೇಕು ದ್ರಾಕ್ಷಿ ಮತ್ತೆ ಕಲ್ಲಂಗ್ರಿ ಬಿಸಿಲಂಗೈತಲ್ಲ ಈಗಲೇ ಇನ್ನೇನು ಇನ್ನೇನು ನಿನ್ನೆ ಮೊನ್ನೆ ಮುಗ್ದಿರೋ ಶಿವರಾತ್ರಿ ಕಳೆದೈತೆ ಇನ್ನೊಂದು ವಾರದವರು ಸ್ವಲ್ಪ ಹಿಂಗೆ ಚಳಿ ಚಳಿ ಅನ್ಸಿದ್ರುವೆ ದಿವಸ ಹಾಸನದಲ್ಲಿ 40 ಡಿಗ್ರಿ ಆಗಿತ್ತಂತೆ ಎಷ್ಟು 40 ಡಿಗ್ರಿ ಅಪ್ಪ ಭಗವಂತ ನಾವೀಗೇನಲ್ಲಿ ಏನು ನಮ್ಮ ಮೇಲ್ಗಡೆ ರಾಜ್ಯಗಳವಲ್ಲ ಬಿಸಿಲು ರಾಜ್ಯಗಳು ಅಲ್ಲಿ ಬಂದ್ಬಿಡ್ತೀವಿ ಏನೋ ಗೊತ್ತಿಲ್ಲ ಅಂದ್ರೆ ಮರ ಗಿಡಗಳೆಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀವಿ ಕೆರೆ ಕಟ್ಟೆಗಳಿಲ್ಲ ಅದರಿಂದಾಗಿ ಆಯ್ತದೆ ತಿನ್ಕೊಂಡಿರುವ ಅನ್ಸ್ತದೆ ಸೇರಕ್ಕಲ್ಲ ಅದಕ್ಕೆ ನಾನ್ ಅನ್ಕಂದೆ ಈ ಹಣ್ಣಿನ ಪ್ರಮಾಣ ಹೆಚ್ಚಿಗೆ ನಾವು ತಿಂದ್ರೆ ಅದರಲ್ಲೂ ಈ ಏನು ನೀರಿನಂಶ ಇರ್ತದಲ್ಲ ಆ ಹಣ್ಣುಗಳ ತಿಂದ್ರೆ ನಮ್ದು ಆರೋಗ್ಯ ಚೆನ್ನಾಗಿರ್ತದೆ ಆಮೇಲೆ ಯಾರೋ ಹಿಂಗೆ ಹೇಳ್ದಂಗೆ ಈಗ ಯಾಕೆಂತಂದ್ರೆ ಈಗ ನನ್ಗೆ ಈಗ ಒಂದು 2-3 ದಿನದಲ್ಲಿ ನಮ್ಮ KVK ರಾಜೇಗೌಡರು ಸಿಕ್ಕಿದ್ರು ಅಣೆ ಸಿಕ್ಬಿಟ್ಟು ಹೇಳಿದ್ರು ನೋಡು ನಾವುಗಳು ಎಲ್ಲ ಕೃಷಿ ಮಾಡಬಹುದು ಇಂಥದ ಆದ್ರೆ ಸ್ವಲ್ಪ ಪಿಳ್ಳಾನೆ ಮಾಡ್ಕೊಂಡು ಮಾಡ್ಬೇಕು ಅದರಲ್ಲಿ ಹಿಂಗೆ ಅದೊಂದು ಪಕ್ಕದ ರಾಜ್ಯದವರು ಒಬ್ಬ ಅಂದ್ರೆ ರಾಜಸ್ಥಾನದವರಂತೆ ಒಬ್ಬ ರೈತ ನೋಡು ಬರೀ ಈ ಪಪ್ಪಾಯವ ಬೆಳೆದು ಒಳ್ಳೆ ಲಾಭಾಂಶ ಮಾಡ್ಕೊಂಡವನೆ ಮತ್ತೆ ದ್ರಾಕ್ಷಿನೂ ಒಳ್ಳೆ ಚೆನ್ನಾಗಿ ಬೆಳೆದಿದ್ದ ಅವನು ಪಂಚತಂತ್ರ ಸೂತ್ರನ ಅಳವಡಿಕೆ ಮಾಡ್ಕೊಂಡು ಬೆಳೆದಿದ್ದ ಅಂತ ನಾನ್ ಏನು ಹಿಂಗೆ ಹೇಳಿದ್ರಲ್ಲ ರಾಜೇಗೌಡರು ಏನ್ ಸಹ ಅವರು ಪಂಚತಂತ್ರ ಯಾವ್ದಾದ್ರು ಏನೇನು ಅನುಸರಿಸಿದ್ರು ಅಂತ ಕೇಳೋತ್ತಿಗೆ ಭೂಮಿ ನೀರು ನೀರು ಅಗ್ನಿ ಅಗ್ನಿ ಗಾಳಿ ಗಾಳಿ ಜೊತೆಗೆ ಆಕಾಶ ನಾನು ಇದೇನು ಹಿಂಗ್ ಹೇಳ್ತಿದ್ರಲ್ಲ ಏನಿದು ಇದು ಪಂಚಭೂತ ಹೇಳಂಗ್ ಹೇಳ್ತಿದ್ರಲ್ಲ ಅಂತಂದೆ ಅದಕ್ಕೆ ಇದನ್ನ ಕೃಷಿಗೆ ಹೊಂದಿಸ್ಕೊಂಡು ಜೊತೆಗೆ ಪರಿಸರ ಸ್ನೇಹಿ ವಿಧಾನ ಅಂತಂತ ಅವರು ಹೇಳಿದ್ರು ಭೂಮಿ ಏನು ಅಂತ ಕೇಳ್ದೆ ಭೂಮಿ ಏನು ಅಂತ ಕೇಳೋದಕ್ಕೆ ಈ ಭೂಮಿಲಿ ಮಣ್ಣು ಪೋಷಕಾಂಶ ಮತ್ತೆ ಜೈವಿಕ ಗೊಬ್ಬರ ಸಗಣಿ ಗೊಬ್ಬರ ಇವನ್ನೆಲ್ಲ ಬಳಕೆ ಮಾಡ್ಕೊಂಡು ನಾವು ಭೂಮಿಯ ಸದೃಢವಾಗಿ ಇಟ್ಕೋಬೇಕು ಅಂದ್ರು. ಇನ್ನು ನೀರೇನು ಅಂತಂದೆ, ನೀರಿನ ಉಳಿತಾಯಕ್ಕೆ ಈಗ ಸಾಕಷ್ಟು ಈಗ ಹನಿ ನೀರಾವರಿ ಏನಾದ್ರು ಮಾಡ್ಬೇಕಲ್ಲ, ಈ ತರದ ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೇಕು ಅಂತಂದ್ರು. ಈ ಅಗ್ನಿ ಅಂತಂದ್ರೆ ಏನು ಅನ್ನೋ ಹೊತ್ತಿಗೆ ಈಗ ಗಿಡಗಳದ್ದು ಬೇರೆಲ್ಲ ಇರ್ತದಲ್ಲ, ಅವರ ಸದೃಢ ಆಗ್ಬೇಕು ಅನ್ನೋದಾದ್ರೆ ಈ ಸಾವಯವ ಗೊಬ್ಬರದಿಂದ ಬೆಳೆದಂತ ಬೇರುಗಳೆಲ್ಲ ಸದೃಢ ಆಯ್ತವೆ. ಅಂತ ಟೈಮ್ನಾಗೆ ಆಗೊಮ್ಮೆ ಈಗೊಮ್ಮೆ ಸ್ವಲ್ಪ ಪ್ರಮಾಣದಲ್ಲಿ ಬೆಂಕಿಯನ್ನ ಹಾಕಬೇಕಾಯ್ತದೆ ಅಂದ್ರೆ. ಇನ್ ಗಾಳಿ ಗೊತ್ತಲ್ಲ ಬಿಡು, ಗಾಳಿ ಅಂತಂದ್ರೆ ಸಸ್ಯಗಳಿಗೆ ತಾಜಾ ಗಾಳಿ ಸಿಕ್ಕಿದ್ರೆ ಒಳ್ಳೆಯ ಒಂದು ಹಣ್ಣು ಹಂಪಲು ಬಿಡಕ್ಕೆ ಅಥವಾ ಬೆಳೆ ಮಾಡಕ್ಕೆ ಅನುಕೂಲ ಆಯ್ತದೆ. ಜೊತೆಗೆ ಈ ಆಕಾಶದ್ದು ಏನು ಅಂತ ಕೇಳಿದೆ ನೋಡಿ, ಇದೇ ಮತ್ತೆ ಮುಖ್ಯ ಅನ್ನೋದು. ಆಕಾಶದ್ದು ಅಂತಂದ್ರೆ ಸೂರ್ಯನ ಬೆಳಕು ಸರಿಯಾಗಿ ನಮ್ ಬೆಳೆಗಳಿಗೆ ಬೀಳ್ಬೇಕು, ಸರಿಯಾಗಿ ನಮ್ ಬೆಳೆಗಳಿಗೆ ಬೀಳ್ಬೇಕು ಅಂತಂದ್ರೆ ಅಂತರ ಇರಬೇಕು. ಸೂಕ್ತವಾದಂತ ಅಂತರ ಇದ್ರೆ ಮಾತ್ರ ನಾವು ಒಂದು ಒಳ್ಳೆ ಬೆಳೆನ ಬೆಳೆಗೆ ಸಾಧ್ಯ ಅಂತಂದ್ರು. ಆಮೇಲೆ ಹೇಳಿದ್ರು, ನೋಡ್ ನೀನ್ ನನಗೆ ಆ ವಿಚಾರವೇ ಹೇಳಲಿಲ್ಲ, ನೀನು ಸಿಕ್ಕಿದಂತೆ ಅವರಿಗೆ ಸಿಕ್ಕಿದ್ದೆ. ನಾನು ಸಿಕ್ತಾನೆ ಇರ್ತೀನಲ್ಲ, ಸಿಕ್ತಾಗೆಲ್ಲ ಹೇಳಕ್ಕಾಯ್ತದೆ ನಿಮಗೆ. ಅಲ್ಲ ಅವರು ಸಿಕ್ಕಿದ್ರು ಅಂತ ಯಾಕಂದೆ ಅಂತಂದ್ರೆ, ನಾನೀಗ ಇಲ್ಲಿ ಏನಂತ ಹೇಳಿದೆ ನಿನಗೆ, ದ್ರಾಕ್ಷಿ ಮತ್ತೆ ಪಪ್ಪಾಯ ಅಂತ ಹೇಳಿದೆ ಅಲ್ವಾ, ದ್ರಾಕ್ಷಿ ವಿಚಾರವೇನೋ ಸುಮಾರು ಮಾತಾಡಿದೀನಿ ಅಂತ ಹೇಳ್ತಾ ಇದ್ರು. ಏ ಮಾತಾಡಿದ್ರು ಶಂಕರಣ್ಣ, ನನಗೆ ಕೇಳಿದೆ ಅವ್ರನ್ನ, ನನಗೆ ಈಗ ನಾಲ್ಕೈದು ದಿವಸದಿಂದ ತಲೆ ಕೆಟ್ಟಂಗ ಆಗ್ಬಿಟ್ಟೈತೆ. ಯಾಕೋ ಯಾಕೆ ಅಂತ ಅಂತಂದ್ರೆ, ಅದ ಎಂತದ ಒಂದ್ ದ್ರಾಕ್ಷಿಯ ಜಪಾನ್ ದೇಶದಿಂದವ ಕೊಪ್ಪಳಕ್ಕೆ ತರಿಸಿದ್ರಂತೆ. ನೀನ್ ಆಗ್ಲೇ ಹೇಳದಲ್ಲ ಹಣ್ಣಿನ ಮೇಳ ಮಾಡ್ತಾರೆ ಅಂತಂದ್ರು, ಕೊಪ್ಪಳದಲ್ಲಿ ಹಣ್ಣಿನ ಮೇಳ ಮಾಡ್ತಾರೆ, ವರ್ಷ ವರ್ಷ ಮಾಡ್ತಾರೆ, ಹೋಯ್ತಾ ಇದ್ದೆ ಈ ಸರಿ ಹೋಗಲ್ಲ ನಂಗೆ. ಈ ಕೊಪ್ಪಳ ಹೆಂಗೆ ಅಂದ್ರೆ ಎಲ್ಲಾ ತರದ ಹಣ್ಣು ಬೆಳಿಬಹುದು ಅಲ್ಲಿ, ವಾತಾವರಣ ಐತೆ, ದಾಳಿಂಬೆ ಪಪ್ಪಾಯ ಸೀಬೆ ಒಟ್ಟಿಗೆ ಎಂತ ಹಣ್ಣವ ತಿನ್ನ ಅಂತವು ಎಲ್ಲಾನು ಅಲ್ಲಿ ಬೆಳಿಬಹುದು. ಅಲ್ಲಿ ವರ್ಷ ವರ್ಷ ಹಣ್ಣಿನ ಮೇಳ ಮಾಡ್ತಾರೆ, ಹಣ್ಣು ಮತ್ತೆ ಈ ಜೇನ್ ಹುಳಿಂದು ಇದು ಅಂತ ಹೇಳ್ಬಿಟ್ಟು ಮಾಡಿದ್ರು ಮೇಳ ಅಂತ ಅನ್ಕೊಂಡು. ಅಲ್ಲಿಗೆ ಈ ಜಪಾನ್ ದೇಶದಿಂದವ ಒಂದ ದ್ರಾಕ್ಷಿಯ ತರಿಸಿದ್ರಂತೆ ಶಂಕರಣ್ಣ. ಜಪಾನ್ ದೇಶದಿಂದ, ಯಾವ ದೇಶದಿಂದ ಹೇಳ? ಜಪಾನ್ ದೇಶದಿಂದ. ಜಪಾನ್ ದೇಶದಿಂದವ, ಅದ್ರ ಹೆಸರು ರೂಬಿ ರೋಮನ್ ಅಂತ. ದ್ರಾಕ್ಷಿ ತಳಿ ಹೆಸರು, ದ್ರಾಕ್ಷಿ ತಳಿ ಹೆಸರು ರೂಬಿ ರೋಮನ್ ಅಂತ ಹೇಳ್ಬಿಟ್ಟು. ಅದು ಶಂಕರಣ್ಣ ಎಷ್ಟಿರ್ಬೋದು ಹೇಳಿ ನೋಡೋಣ, ಕೆಜಿಗೆ ಒಂದ್ ಕೆಜಿ ದ್ರಾಕ್ಷಿ, ಒಂದ್ ಕೆಜಿ ದ್ರಾಕ್ಷಿಗೆ. ಈಗ ಇಲ್ಲಿ ನಾವೆಲ್ಲ ತಿನ್ನೋದು ದ್ರಾಕ್ಷಿ, ಅದು ತಳ್ಳಿದನ್ನ ಗೊತ್ತಿಲ್ಲ, 100 120 ಒಂದ್ಸಲ ಅದೇನ ಸೀಡ್ಲೆಸ್ ಅಂತಾರೆ, ಬೀಜ ರವು ಅಂತಾರೆ, ಕರಿ ದ್ರಾಕ್ಷಿ ಅಂತಾರೆ, ಹೆಚ್ಚು ಅಂತಂದ್ರೆ ಒಂದು 1000 ಗಂಟೆ ಯಾಕೋಯ್ತಾ ಏನು ತಗೋಬೇಕಷ್ಟೇ, ನಾವ್ಯಾರ ಮುಟ್ಟಕ್ಕಲ್ಲ. ನಾನು ಅದಕ್ಕೆ 150 ಹೆಚ್ಚೋದ್ರೆ 200 ಅಂತಂದ್ರೆ 1000 ರೂಪಾಯಿ ಹೋಯ್ತಾವಳೆ. ಅಲ್ಲ ಅಣ್ಣಯ್ಯ ಕೇಳ್ತಾ ಇದ್ದೆ ಅಂದ್ರೆ ದಿಟ್ಟವಾಗ್ಲೂ ವಸಿ ಜಾಸ್ತಿ ಇದ್ದದ್ದು ಅಂತ ನಾನು ಅದೇನೋ ಗೆಸ್ ಅಂತಾರಲ್ಲಪ್ಪ ಮಾಡ್ತಾ ಇದ್ದೀನಿ. ನೀನು ಮಾಡಿದ್ದು ನನ್ನ ಪ್ರಕಾರ ಸುಳ್ಳೆ ಕಂತ ಎಷ್ಟಿರ್ಬೋದು ಅಂತ ಅಣ್ಣ? 8 ಲಕ್ಷ ಅಂತೆ ಕೆಜಿಗೆ. ಇನ್ನೊಂದ್ಸಲ ಹೇಳಿ ಎಷ್ಟು? 8 ಲಕ್ಷ ಕನಿಶಂಕರಣ್ಣ. ಒಂದ್ ಕೆಜಿಗೆ ಇರ್ತಿಲ್ಲ, ಅಲ್ಲ ಒಂದ್ ಕೆಜಿಗೆ. ಅದ್ರದ್ದು ದೇವ್ರ ಸತ್ವಾಗ್ಲು ಸುಳ್ಳು ಹೇಳ್ತಾ ಇಲ್ಲ, 8 ಲಕ್ಷ ಅಂತೆ. ನೋಡು ಮೀನಕ್ಕ, ಒಂದ್ ಕೆಜಿ ದ್ರಾಕ್ಷಿಗೆ 8 ಲಕ್ಷ ಅಂತಂತಂದ್ರೆ ಅದ್ರಲ್ಲಿ ನಿಜವಾಗ್ಲೂ ಏನೋ ವಿಶೇಷತೆ ಐತೆ. ಏನ್ ಹೇಳಿದ್ರು ಅಣ್ಣ ಅದ್ರ ಬಗ್ಗೆ ನಿಂಗೆ? ಅದು ಏನಿಲ್ಲ, ಹಿಂಗ್ ತಂದಿದ್ರಂತೆ, ಆ ಪೇಪರ್ ಎಲ್ಲ ಬಂದಿತ್ತು ಮೊನ್ನೆ ದಿವಸ, ಪೇಪರ್ ಎಲ್ಲ ಬಂದು ಹಿಂಗೆ ಅಂತ ಅಂತ ಅಂತ ಅನ್ಕೊಂಡು ಅದು 8 ಲಕ್ಷ ಅಂತೆ. ನನಗೆ ಹೇಳಿದ ತಕ್ಷಣ ಈ ಹಾಲ್ಟ ನಿಂತೋದಂಗ ಆಗ್ಬಿಡ್ತು. ಏ ಇಲ್ಲ ಬಿಡ್ತು ಬಿಡ್ತು ನಂಗೆಲ್ಲ ಅನ್ನಕ್ ಹೋಗ್ಬೇಡ ಅಂದ್ರೆ ಅಂತ ಗಾಬರಿನೇ ಆಗೈತದೆ. ಸಾಕಾಗದು ಅಂತಾರಲ್ಲ, ನೋಡಾದ್ರು ನೋಡೋಣ ನಂಗೆ ಆಯ್ತಾ ಇದೆ. 8 ಲಕ್ಷ ತಿನ್ನದ ಆ ಕಡೆ ಇರ್ಲಿ, ದ್ರಾಕ್ಷಿನಾರು ನೋಡ್ಬೇಕು ಅಂತ ಪೇಪರ್ ಬಂದಿತ್ತು ಅಂತ ಹೇಳಿದಲ್ಲ, ಟಿ ಬಿಲ್ ಎಲ್ಲ ಬರ್ತಾರೆ ಶಂಕರಣ. ನಾನ್ ಗಮನಿಸಿಲ್ಲ ಕಂದ್ಬಿಡು, ಗೊತ್ತಾಗಿದ್ರೆ ನಾನ್ ನಿನ್ನ ಹತ್ರ ಯಾಕೆ ಕೇಳ್ತಿದ್ದೆ ವಿಚಾರವ, ನಾನು ನೋಡಿದೆ ಅಂತ ನಿಂಗೆ ಹೇಳ್ಬಿಡುವೆ. ನಾನು ಏನ್ ಇಷ್ಟೊಂದು ವಿಶೇಷ ಇದು ಅಂತ ಅನ್ಕೊಂಡು ಅಲ್ಲಿ ತಗೊಂಬಂದಿದ್ರು ಒಬ್ರನ್ ಕೇಳಿದೆ, ಯಾರನೋ ಒಬ್ರನ್ನ ಕೇಳಿದ್ರೆ ಅವನ್ನೆಲ್ಲ ಜಪಾನಿ ಭಾಷೆಲಿ ಹೇಳ್ಬಿಟ್ಟು ಒಂಚೂರು ಅರ್ಥ ಆಗ್ಲಿಲ್ಲ. ಆಮೇಲೆ ನಾನು ರಾಜೇಗೌಡರು ಕೇಳಿದ್ಮೇಲೆ ಅವ್ರ ಹಂಗಂತ ಅಂತ ಅಂತ ಅಂದ್ರು, ಅದು ಈ ತರ ತಳಿ ಇನ್ಯಾವುದು ಇಲ್ವಂತೆ ಎಲ್ಲುವೆ. ಆಮೇಲೆ ಏನೋ ಒಂದು ವಿಶೇಷವಾದ ರುಚಿ ಅಂತ ಅದಕ್ಕೆ, ವಿಶೇಷವಾದ ರುಚಿ. ಈಗ ಒಂದೊಂದ್ ದ್ರಾಕ್ಷಿ ಶಂಕರಣ, ಅವು ನೀನ್ ಹೇಳ್ದಲ್ಲ 100 ರೂಪಾಯಿ 120 ರೂಪಾಯಿ ಅನ್ಕೊಂಡು, ಒಂದ್ ದ್ರಾಕ್ಷಿ ರೂಬಿ ರೋಮನ್ ನೋಡ್ಬೇಕು ಅಂತ ಅಂದ್ರೆ 4 ದ್ರಾಕ್ಷಿ ಹಾಕ್ಬೇಕಂತೆ. ದಪ್ಪ ಇರ್ತದೆ ಆ ಬಣ್ಣವೇ ಹಂಗಿರ್ತದೆ ಆಯ್ತಾ, ಅದ್ರ ರುಚಿನೂ ಹಂಗಿರ್ತದೆ. ಅದ್ ಏನ್ ಸಿಪ್ಪೆ ಒಂದ್ ಚೂರಿ ಹಿಂಗ್ ಹಿಂಜ್ಬಿಟ್ರೆ ಏನ್ ಹಂಗೆ ಅದ್ರ ಒಳಗಡೆ ರಸ ಹಂಗೆ ಕಾರ್ಕೊಬಿಡ್ತದೆ. ಇಷ್ಟು ವಿಶೇಷತೆ ಇರ ಅಂತದ್ದು, ಇಷ್ಟು ವಿಶೇಷತೆ ಇರ ಅಂತ ದ್ರಾಕ್ಷಿಗೆ 8 ಲಕ್ಷ ರೂಪಾಯಿ ಅಂತೆ. ಈಗ ಜಪಾನಲ್ಲೇ ಅದು ಬೆಳೀತಾ ಇರೋದಂತೆ. ನಾನುವೇ ಈಗ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಟ್ರೈ ಮಾಡ್ತಿದ್ದೀನಿ. ಅಲ್ಲ ತಿಳ್ಕೊಳ್ಳೋದ್ರೆ ತಪ್ಪಿಲ್ಲ ಬಿಡು, ಯಾಕೆ ಅಂದ್ರೆ ತಂದ್ ನಾವು ಬೆಳೆಯಲಿ ಅಂತ ದುಡ್ಡು ಬರ್ತದೆ ಅಂದ್ರೆ. ಬೆಳೆದ್ರೆ ಈಗ ಕಷ್ಟ ಬಿದ್ದು ಬೆಳಿತೀವಿ ಶಂಕರಣ್ಣ, ಬೆಳೆದ್ರೆ ನೋಡಿ ಇಂಥ ಬೆಳಿಬೇಕು, ಒಂದ ಕೆ ಜಿ ಬೆಳೆದ ಇಲ್ಲಿ ಕೊನೆಗೆ ಏನತ್ತೀಯ? ಹೌದು, ಮತ್ತೆ ಯಾಕೆಂದ್ರೆ ನಾಕಾರ ತರದ ಬೆಳೆ ಬೆಳೆದು ಯಾರೋ ದುಡ್ಡು ಬರ್ದನೆ ಲಾಸ್ ಪಡ್ಕೊಂಡು ನುಕ್ಸಾನ್ ಮಾಡ್ಕೊಂಡು ಬೇಸರ ಪಟ್ಕೊಂಡು ಆ ತೊಂದರೆ ಅನುಭವಿಸೋದ್ ಬೇಡ ಅನ್ನೋದ್ರೆ ಈ ತರ ವಿಶೇಷವಾದ ಬೆಳೆಗಳ ಬೆಳಿಬೇಕು, ಪ್ರಯತ್ನ ಮಾಡ್ಬೇಕು. ಮೀನಕ ಈಗ ಪೇಪರ್ ಎಲ್ಲ ಬಂದೈತೆ ಅಂದ್ರೆ ನಮ್ ಜನ ಸುಲಭ ಬುಡಕಲ್ಲ ಶಂಕರಣ್ಣ. ತಂದೆ ತತ್ತರದ ತಂದೆ ತತ್ತರ ಬೆಳೆದೇ ಬೆಳಿತಾರೆ. ನಾವು ಒಂದ್ ಬಳ್ಳಿ ತಂದು ನೆಟ್ಕೊಂಡು ನಾನು ಹೇಳಿದ್ನಲ್ಲ ಬೇಕಾದ್ರೆ ನಿನ್ಗೆ ಅರ್ಧ ಕೆಜಿ ನನ್ಗೆ ಅರ್ಧ ಕೆಜಿ ಆಗ್ಲಿ ಸಾಕು, ಎಲ್ಲ ಇಬ್ರು ಸಾವ ಕೊಟ್ಟು ಅರ್ಧ ಕೆಜಿ ಬೆಳೆದು ನಂಗೆ ಅಲ್ಲಿಂದ ಇದು ಇಲ್ಲಿಂದ ಇದು ದ್ರಾಕ್ಷಿ ಕೊಟ್ಬಿಡಿ, ಅದ್ ದ್ರಾಕ್ಷಿ ಸಾಕು. ಆಯ್ತು ಕೊಟ್ಬಿಡ್ತೀವಿ. ಈ ಆರ್ ತಿಂಗಳಿಗೆ ನಾನು ಆಗ್ಲೇ ಹೇಳಿದ್ನಲ್ಲ ಎರಡು ವರ್ಷಕ್ಕೆ ಆಗೋ ದುಡ್ಡು ಇಟ್ಕೋಬಹುದು ನಾವು ದಿಟ್ಟವಾಗ್ಲು ಅಂದ್ರೆ ಅಷ್ಟೊಂದು ಹಣ ಬತ್ತದೆ ಅಂತಂದ್ರೆ ಮೀನಕ ಡೈ ಪರಿಶ್ರಮನು ಅಷ್ಟೇ ಮಾಡ್ಬೇಕಾಯ್ತದೆ. ಮತ್ತೆ ಹೆಚ್ಚಿನ ಪೋಷಕಾಂಶ ಇರ್ತಕ್ಕಂಥದ್ದು ಒಂದು ತಳ್ಳಿ ಅಂತ ಈ ಹಳೆಯ ಹೇಳಿನಲ್ಲ ಅದನ್ನ ಪಲ್ಪು ಪಲ್ಪು ಅಂತಾರಲ್ಲ, ಅವನಿಗೆ ಸಿಪ್ಪಿಂಗ್ ಎಲ್ ತಕ್ಷಣನೇ ಹಂಗೆ ಅದು ತುಂಬಾ ಒಳ್ಳೆಯ ತಳಿನೇ ಐತೆ. ಮತ್ತೆ ಇದಕ್ಕೆ ರೂಬಿ ರೋಮನ್ ಅಂತ ಹೆಸರು ಏನಕ್ ಬಂದದೆ ಹೇಳದೆ ಅದೆಲ್ಲಾನು ಹೇಳ್ದ ಅವನು ಅರ್ಥ ಆಗಿಲ್ಲ ನಂಗೆ. ಜಪಾನಿ ಕಲರ್ ಏನಾದ್ರು ಕೆಂಪಿರ್ತದ ರೂಬಿ ರೂಬಿ, ನಾವು ಒಡವೆಗೆ ರೂಬಿ ಹಾಕಿಸ್ಕೊತೀವಲ್ಲಪ್ಪ ಕಲರ್ ಏನಾದ್ರು ಇದ್ದ ನೋಡಿ. ಎಲ್ಲರೂ ಚಿನ್ನ ಬಿಟ್ಟು ಆಚೆ ಬರಕಲ್ಲ ಬರಕಲ್ಲ, ರೇಟ್ ಬೇರೆ ಅಷ್ಟಾಗೈತೆ. ಅಯ್ಯೋ ದಾರ್ತೇನ 8000 ದಾರ್ತು ಬಂತು ಕೆಂಪಿರ್ತದ ಅಂತ ಕೇಳ್ದೆ ಪೇಪರ್ ಅನ್ನ ನಾನ್ ನೋಡಿಲ್ವೇ. ಅದೇ ಈಗ ಎಲ್ಲಾನು ರೆಕಾರ್ಡ್ ಮಾಡ್ಕೊಂಡ್ ಬಂದಿದೀನಿ ಹೇಳಿದ್ದೆಲ್ಲ ನಾವೇ ಈ ಮೊಬೈಲ್ ಅಲ್ಲೇ. ಅದೀಗ ಯಾಕಂದ್ರೆ ಹುಡುಕ್ಬಿಟ್ಟು ಟ್ರಾನ್ಸ್ಲೇಷನ್ ಮಾಡ್ಸ್ಕೋಬೇಕು. ಈಗ ಜಪಾನಿ ಭಾಷೆ ಯಾರು ಹಣೆಯ ನಮ್ಗೀಗ ಅದನ್ನ ಕನ್ನಡಕ್ಕೆ ನಮ್ಗೆ ಅರ್ಥ ಆಗುತ್ತೆ. ಯಾರು ಒಬ್ರು ಹುಡುಕ್ಬೇಕು ನಾವು ಅಲ್ಲ ಸಿಗ್ತಾರೆ. ಆಗೊಮ್ಮೆಗೊಮ್ಮೆ ಹೋಯ್ತಾ ಇರ್ತೀವಲ್ಲ ಪ್ಯಾಟೆಗೆ ಪ್ರಯತ್ನ ಮಾಡಿ ನೋಡೋಣಂತೆ. ಈಗ ನೋಡೋಣಯ್ಯ, ಈಗ ನಾನು ಕೇಳಕ್ ಬಂದಿದ್ದ ವಿಚಾರ ಏನು ಅಂತಂದ್ರೆ ಪ್ಯಾಟೆಗೆ ಹೋಗೋಣ ಅಂತ ಒಂದು, ಅದ್ರ ಜೊತೆಗೆ ನಿನ್ನ ದುಡ್ಡು ಬಂದ್ಬಿಟ್ಟದೆ ಅಂತ ಹೇಳಿದೆ. ಇನ್ನು ಈಗ ಇದ್ಯಾವ್ದೋ ವಿಶೇಷವಾದ ತಳಿ ಅಂತ ಹೊತ್ತಿಗೆ ದ್ರಾಕ್ಷಿದ್ ಹೇಳ್ದಲ್ಲ, ಬಹಳ ಖುಷಿ ಆಗೋಯ್ತು ನನಗೆ. ಅದನ್ನ ನಿನ್ ಹೇಳಿದ್ ನೋಡಿ ನನ್ಗೆ ತಿಂದಷ್ಟೇ ಸಮಾಧಾನ ಆಯ್ತು. ಆದ್ರೆ ಒಂದು ಯೋಚನೆ ನನ್ನ ಮನ್ಸಲ್ಲಿ ಬಿತ್ತು, ನಾವು ಬೆಳೆದಿದ್ರೆ ಚೆನ್ನಾಗಿರೋದೇನೋ ಅಂತ. ಇರ್ಲಿ ಬಿಡು, ಅದೇನೋ ಹೇಳ್ತಾರಲ್ಲ ಬಡವನ ಕೋಪ ದವಡೆಗ್ ಮೂಲ ಅಂತಂದಂಗೆ. ನಾನು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಇರೋದಯ್ಯ, ಅರೆ ಬೆಳೆಯ ಪ್ರಯತ್ನ ಮಾಡದಂತೆ. ಈಗ ಯಾವ್ದಪ್ಪ ಅದು, ಈಗ ನಮ್ದು ಈಗ ಕೃಷಿ ಭೂಮಿ ಎಲ್ಲ ಅವಲ್ಲ, ಕೃಷಿ ಭೂಮಿ ಸಾವಯವ ಇದ್ರ ಬಗ್ಗೆ ಎಲ್ಲ ವಿಚಾರವ ಮಾತಾಡ್ತಾ ಇರ್ತೀವಿ ತಿಳ್ಕೊತಾ ಇರ್ತೀವಿ. ಆದ್ರೆ ಇದ್ರದ್ದು ಸ್ವಲ್ಪ ಸಮಸ್ಯೆಗಳಾದಾಗ ಅದನ್ನ ಹೆಂಗ್ ಪರಿಹಾರ ಮಾಡ್ಕೋಬೇಕು? ಅದಕ್ಕೆ ಅವತ್ ನಾನು ನಿನ್ನ ಕರೆದಿದ್ದು, ನಾನೇನು ಹೊಸ ಕರೆದ ನಿನ್ನ ಆಕಾಶವಾಣಿನಲ್ಲಿ ಹವಾಮಾನ ಬದಲಾವಣೆ ಮತ್ತೆ ಕೃಷಿ ಅಂತ ಹೇಳ್ಬಿಟ್ಟು ಒಂದ ಮಾಡವ್ರೆ, ಹೋಗ್ಬಿಟ್ಟು ಬರೋಣ ಬಾ ಅಂತ ಹೇಳ್ಬಿಟ್ಟು ದಮ್ಮೆಗುಡ್ಡೆ ಹಾಕೊಂಡೆ ನಿನ್ನ. ಇಲ್ಲ ನಂಗೆ ಅವತ್ತು ಏನೂ ಬೇರೆ ಕೆಲಸ ಇತ್ತು ಅಂತ ಅನಿಸ್ತೈತೆ ನಿಂತ್ಕೊಂಡಿದ್ದೆ. ಅಂದ್ರೆ ನಾನು ಯಾವ್ದೋ ಯೋಚನೆ ಮಗ್ನಾಗಿದ್ದೆ ಅಂತ ಅನಿಸ್ತದೆ, ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೇನಲ್ಲ ಅಣ್ಣಯ್ಯ. ಹಂಗಾಗಿ ಅಕ್ಕಪಕ್ಕ ಯಾರು ಅಣ್ಣನ ಕೇಳ್ಬಿಡುವ ಬಿಡು. ಅಲ್ಲ ಕೇಳ್ದೆ ಬಿಟ್ಟೆನ ನಾನು, ಅಣ್ಣ ಹೇಳಕ್ಕಲ್ಲ ಅಂತ ಸಿಟ್ಕಂದ್ರು ಪರವಾಗಿಲ್ಲ, ಗೋಗರ್ದಾರು ಸರಿ ಹಿಸೆ ತಿಳ್ಕತ್ತೀನಿ. ಅದು ರೇಡಿಯೋದಾಗ ಬತ್ತ ಅಣ್ಣಯ್ಯ? ರೇಡಿಯೋದಲ್ಲೂ ಬತ್ತಲ್ಲ, ರೇಡಿಯೋದಲ್ಲಿ ಒಂದು ವಾರ ಮುಂಚೆಗೆ ಬಂತು. ಅವತ್ತು ಅದ ನೇರ ಪ್ರಸಾರ ಬಂತೆ, ಏನ್ ಮಾತಾಡ್ತಿರ್ತಾರ ಡೈರೆಕ್ಟ್ ಎಲ್ಲಾರ್ಗೂ. ಹಂಗ್ಲೇ ಆಗ್ಲೇ ಬರ್ತಿರ್ತದೆ, ಆಗ್ಲೇನು ಬಂತು. ಆಮೇಲೆ ಕಳೆದ ಶನಿವಾರ ಭಾನುವಾರ ಸೋಮವಾರ ಮೂರು ದಿವಸ ಎಲ್ಲ ಬಂತು. ಅದು ನಾನು ನೋಡು ಹುಸಿ ಆ ಕಡೆ ಈ ಕಡೆ ಬಿಜಿ ಆಗ್ಬಿಟ್ಟು ಈ ರೇಡಿಯೋನು ಕೇಳಕ್ಕಾಗ್ಲಿಲ್ಲ ಅಂದ್ರೆ ನೇರ ಪ್ರಸಾರದು ಕೇಳಲಿಲ್ಲ ಬಿಡು. ಅಲ್ಲ ಅದ ಮತ್ತೆ ಬಂತು ಅಂದಲ್ಲ, ಅದನ್ನು ಕೇಳಕ್ ಆಗ್ಲಾರು ಹುಸಿ ನೀ ಜಪ್ತಿ ಮಾಡಬಾರ್ದು ನನಗೆ. ಇರ್ಲಿ, ಅದು ಏನಿಲ್ಲ ಕಣ್ ಶಂಕರಣ್ಣ, ಈಗ ಈ ಹವಾಮಾನ ಬದಲಾವಣೆ ಅನ್ನೋದು ಪ್ರತಿ ವರ್ಷಕ್ಕಿಂತ ವರ್ಷಕ್ಕೆ ಜಾಸ್ತಿ ಆಯ್ತೈತೆ ಅಂತ ಅಂದ್ರೆ ಅದು ನೋಡಿ ನೀ ಕಣಂಗೆ ಬಿಸಿಲು ಹೆಚ್ಚಿಗೆ ಆಗೋದು, ಇಲ್ಲ ಮಳೆ ಇದ್ದಕ್ಕಿದ್ದಂಗೆ ಹೆಚ್ಚಾಗೋದಿಲ್ಲ ಕಡಿಮೆ ಆಗೋದು, ಜೊತೆಗೆ ಈ ಹಿಮ ಏನೋ ವಾತಾವರಣ ಕಲುಷಿತನೋ ಅಥವಾ ವಾತಾವರಣದ ಏನಾಯ್ತೋ ಗೊತ್ತಿಲ್ಲ, ಒಟ್ಟಾರೆ ನಾವು ಅದ್ರ ಪರಿಣಾಮ ಎದುರಿಸ್ತಾ ಇದ್ದೀವಿ. ಅದು ಏನು ಅಂದ್ರೆ ಶಂಕರಣ್ಣ, ಈಗ ನಾವೆಲ್ಲ ಒಂಥರವ ಈ ಆನೆ ಚರ್ಮ ಎಮ್ಮೆ ಚರ್ಮ ತರವ ಅಂದ್ರೆ ಹೊಂದ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಬಿಸಿಲು ಎಷ್ಟಾರು ಆಗ್ಲಿ ಬಿಡು ಅದ್ರ ಕೆಲಸ ಅದ್ ಮಾಡ್ತೈತೆ ಅಂತ ಅಂತ ಅನ್ಕೋತೀವಿ. ಆಯ್ತಾ, ಮಳೆ ಎಷ್ಟಾರ ಇಲ್ಲಿ ಅದ್ರ ಪಡ್ಕೋದ್ ಹೋಯ್ತೈತ್ ಬಿಡು, ನಮ್ಗೆ ದೇವ್ರು ಕೊಟ್ಟಿದ್ದು ಹಿಂಗಾಗ್ಬಿಟ್ಟು ನಾನು ಅದಕ್ಕೆ ಕೇಳದೆ ಅವತ್ತು ಅಲ್ಲಿ ಹೋಗಿದ್ನಲ್ಲ ಪ್ರಶ್ನೆ ಕೇಳಕ್ಕೂ ಅವಕಾಶ ಕೊಟ್ಟಿದ್ರು. ನನಗೆ ಮೊದಲು ಹವಾಮಾನ ಅಂದ್ರೆ ಏನ್ ಹೇಳಿ ಅಂತ ಅಂತ ಅಂತ. ಓ ಅಂದ್ರೆ ಅಲ್ಲಿ ಸುಮಾರು ಜನ ಅಧಿಕಾರಿಗಳೆಲ್ಲರೂ ಬಂದಿದ್ರು ಅನ್ನು? ಬಂದಿದ್ರು, ನಾಲ್ಕೈದು ಜನ ಬಂದಿದ್ರು. ಕೇಳದೆ ನಾನು ಹವಾಮಾನ ಅಂದ್ರೆ ಇನ್ನೇನು ಅಲ್ಲ ಶಂಕರಣ, ಈಗ ನೋಡಪ್ಪ ಮಳೆ ಬಿಸಿಲು ಗಾಳಿ ಚಳಿ ಇವಿಷ್ಟೇ ಇಟ್ಕೊಳ್ಳೋಣ. ಏನ್ ಹೇಳು, ಮಳೆ ಬಿಸಿಲು ಚಳಿ ಗಾಳಿ ಚಳಿ ಇವು ಎಷ್ಟಿರ್ಬೇಕು? ಅದಕ್ಕಿಂತ ಕಡಿಮೆ ಆಗ್ಲಿ ಇಲ್ಲ ಜಾಸ್ತಿ ಆಗ್ಲಿ ಅದ ಹವಾಮಾನ ಬದಲಾವಣೆ ಅಂತ ಕರೀತಾರಂತೆ. ಅಂದ್ರೆ ಮಳೆ ಎಷ್ಟು ಬೀಳ್ಬೇಕು ಅಷ್ಟೇ ಬಿದ್ರೆ ಸರಿ, ಜಾಸ್ತಿ ಬಿದ್ರೂ ಹವಾಮಾನದ ಬದಲಾವಣೆ ಆಗೈತೆ, ಕಡಿಮೆ ಬಿದ್ರೂ ಹವಾಮಾನ ಬದಲಾವಣೆ ಆಯ್ತು, ಬದಲಾವಣೆ ಆಯ್ತು. ಚಳಿದು ಹಂಗೆಯ, ಚಳಿದು ಹಂಗೆ, ಗಾಳಿದು ಹಂಗೆಯ, ಗಾಳಿದು ಹಂಗೆ. ಈಗ ನೋಡು ಗಾಳಿ ನೋಡು, ಈಗ ಹಿಂಗ್ ತಣ್ಣಗ್ ಬೀಸ್ತಾ ಇದ್ರೆ ನಮ್ಗೆ ಖುಷಿ ಆಯ್ತದೆ, ಅದು ಬಿರುಗಾಳಿ ಬೀಸ್ಬಿಟ್ರೆ ಅವತ್ ಬರ ನೀನ್ ಹೇಳ್ದಲ್ಲ ಬೈಕ್ ಅಲ್ಲಿ ಹೋಯ್ತಾ ಇದ್ರೆ ಬೈಕ್ ಅಲ್ಲಾಡ್ಸ್ಬಿಡ್ತು ಅಂತವ. ಅಯ್ಯೋ ನೀನ್ ನಂಬಕಲ್ಲ ಮೀನಕ್ಕ, ಹಿಂಗೆ ಏನಕ್ಕ ಅಂತನ್ಬಿಟ್ಟು ಮನೆಯಿಂದ ಹೊಸಿ ಪ್ಯಾಟೆಗ್ ಹೋಗೋಣ ಅಂತನ್ಬಿಟ್ಟು ನಾನು ಅಪ್ರೂಪ ನಾನು ಹಿಂಗೆ ಗಾಡಿ ತಗೊಂಡು ಹೊರಗಡೆಗೆ ಹೋಗೋಣ ಅಂತ ಬರ್ತೀನಿ. ನಾನು ಒಬ್ನೇ ಹೋಗೋದು ಕಡಿಮೆ, ಆದ್ರೆ ಅವತ್ತೇನು ಅರ್ಜೆಂಟ್ ಕೆಲಸ ಪ್ಯಾಟೆಗ್ ಹೋಗೋಣ ಅಂತ ಬರ್ತೀನಿ. ಏನ್ ಜೋರಾಗಿ ಬೀಸ್ತೈತೆ ಗಾಳಿ ಅಂತೀಯ, ನಾನ್ ಬೇರೆ ಜೋರಾಗಿ ಹೋಗಲ್ಲ, ನಿಧಾನಕ್ಕೆ ಹೋಯ್ತಾರ ಗಾಡಿನೇ ಅಳ್ಳಾಡ್ತಾ ಕೂತೈತೆ. ನಿನ್ನೇ ಜೋರಾಗಿ ಕರ್ಕೊಂಡು ಹೋಗ್ಬಿಡ್ತು ಪಕ್ಕಕ್ಕೆ, ನಂಗೆ ಎದ್ರಿಕೆ ಆಗೋದು ಯಾವ್ದಾರ ಗಾಡಿ ಪಾಡಿ ಬಂದ ಎಲ್ಲರೂ ಗುದ್ಗಿದ್ ಬಿಟ್ಟು ಅಂತವ. ಇದು ಒಂದ್ ಬದಲಾವಣೆ ಅಂತ ಯಾಣಯ್ಯ. ಅಲ್ಲ ಅಲ್ಲ, ಈಗ ಅದೇ ಎಷ್ಟಿರ್ಬೇಕು ಅಷ್ಟಿದ್ರೆ ಅದು ನಾರ್ಮಲ್ ಆಗಿರ್ತದೆ ನಮಗೂ ಹಿತ. ಈಗ ಅವತ್ ಬೀಸ್ತಲ್ಲ ಹಂಗ್ ಬೀಸ್ಬಿಟ್ರೆ ಅದೇ ಹವಾಮಾನ ಬದಲಾವಣೆ ಇರ್ಬೋದು. ಅದು ನೋಡಿ ಈ ಟೈಮ್ನಾಗ ಬೀಸ್ತಾ ಕೂತೈತೆ, ನಾವು ಆಸರ್ದಾಗೆ ಗಾಳಿ ಜೋರಾಗಿ ಬೀಸ್ತದೆ ಅಂತಿದ್ವಿ. ಈಗ ಯಾವ ಟೈಮ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಮೀನಕ್ಕ, ಅದೇ ಒಂದು ಹವಾಮಾನದ ಬದಲಾವಣೆ ಇರ್ಬೋದು ಇರ್ಬೋದು. ನಾನು ವರ್ಷ ವರ್ಷ ಏನ್ ಕಂಡಿದ್ದೆ ಅಂದ್ರೆ ಶಂಕರಣ್ಣ, ಈ ಬಿಸಿಲು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಯ್ತೈತಲ್ಲ, ನನಗಂತೂ ತಡೆಯಕ್ ಆಗದಿಲ್ಲ ಬಿಡು ಬಿಸಿಲ ನನಗೆ ಅಂತಲ್ಲ ಯಾರಿಗೂ ಹಾಕಲ್ಲ, ಭಾರಿ ಕಷ್ಟ ಆಯ್ತದೆ. ಏನ್ ಈ ಸೂರ್ಯನೇ ಏನಾದ್ರು ಜಾಸ್ತಿಯ ಪ್ರಖರವಾಗಿ ಬೆಳೆದು ಇದ್ ಮಾಡ್ಕೊಂಡು ಹೆಚ್ಚಿಗೆ ನಮ್ಮ ಅನ್ನ ತರದಲ್ಲಿ ನಾನ್ ಅನ್ಕೊಂಡಿದ್ದೆ, ಅದು ಹಂಗಲ್ವಂತೆ. ಮತ್ತೆ ಇದು ನಾವೇ ಮಾಡ್ಕೊಂಡಿರೋದಂತ ಶಂಕರಣ್ಣ, ನಾವೇನಾದ್ರು ಸೂರ್ಯನ್ ಮಾಡಿದೀವ ಅಥವಾ ಸೂರ್ಯನ ಬೆಳಕು ನಾವೇನಾದ್ರು ಮಾಡಿದೀವ? ಹಂಗಲ್ಲ, ಅದು ಮತ್ತೆ ಸೂರ್ಯ ನೋಡು ಅವನು ಅವತ್ತೆಷ್ಟಿದ್ನು ಅಷ್ಟೇ ಅವನೇ ಆಯ್ತಾ, ಇವತ್ತು ಅಷ್ಟೇ. ಹೌದು, ಅದು ಇನ್ನು ಬೇಕಾದ್ರೆ ಸೂರ್ಯಂದು ಕಿಡಿಸ್ತಾ ಹೋಗುತ್ತೆ. ಅಂದ್ರೆ ಪವರ್ ಏನಿರ್ತದ ಶಾಖ ಅದ್ ನೋಡು. ಒಂದು ವಿಜ್ಞಾನಿಗಳು ಅಂದಾಜ್ ಮಾಡೋರೆ ಸೂರ್ಯ ಇನ್ನು ಎಷ್ಟು ವರ್ಷ ಬದುಕಿರ್ತಾನೆ ಅಂತ ಅಂತ ಅಂದ್ರೆ, ಇನ್ನು ಒಂದ್ 10,000 ವರ್ಷ ಬದುಕಿರ್ತಾನೆ ಅಂತ. ಅಂದ್ರೆ ಅಲ್ಲಿವರೆಗೂ ನಮ್ಗೆ ಬೆಳಕು ಬೆಳಕು ಶಾಖ ಎಲ್ಲದೂ ಇದ್ದೇ ಇರ್ತದೆ ಅಂತ ಹೇಳ್ಬಿಟ್ಟು ಆಯ್ತಾ. ಅದು ನಾನು ಹಂಗೆ ಏನೋ ವ್ಯತ್ಯಾಸ ಆಗಿರ್ಬೇಕು ಅಂತ ನಾನ್ ಅನ್ಕಂಡೆ. ಅದ್ ಹಂಗಲ್ಲ ಶಂಕರಣ್ಣ, ಅದೇನು ಅಂತ ಅಂದ್ರೆ ಇವತ್ತು ನಾವ್ ಏನ್ ಮಾಲಿನ್ಯ ಮಾಡ್ತಾ ಇದೀವೋ, ಏನ್ ಸುಡ್ತಾ ಇದೀವೋ, ಬೇರೆ ಬೇರೆ ತರದ್ ಬೇರೆ ಬೇರೆ ತರದ್ದು ಮಾಲಿನ್ಯ ಎಲ್ಲ ಮಾಡ್ತಾ ಇದೀವಿ, ಇದೇ ಕಾರಣವಂತೆ. ಅಂದ್ರೆ ನಾವು ಪರಿಸರದ ಮೇಲೆ ಸಿಕ್ಕಾಬಟ್ಟೆ ದೌರ್ಜನ್ಯ ಮಾಡ್ತಾ ಅಂದ್ರೆ ಈಗಾಗಲೇ ಹೇಳ್ದಂಗೆ, ಇದ್ ಬದ್ ಮರ ಎಲ್ಲ ಕಡ್ದಾಕೋದು ಆಯ್ತಾ, ಕಡ್ದ್ಬಿಟ್ಟು ಬೇರೆ ಬೇರೆದಕ್ಕೆ ಬಳಕೆ ಮಾಡ್ಕೊಳ್ಳೋದು, ಕೆರೆ ಕಟ್ಟೆ ಇಲ್ದಂಗ್ ಮಾಡ್ಕೊಂಡಿರೋದು, ಕೆರೆ ಕಟ್ಟೆ ಇಲ್ದಂಗ್ ಮಾಡ್ಕೊಂಡಿರೋದು ಆಯ್ತಾ. ಆಮೇಲೆ ನೋಡು, ಈಗ ಮೊದ್ಲೆಲ್ಲವ ನಾವೇನಾರ ತಂದ್ರೆ ಅದು ಕಸ ಆಗಿರ್ಲಿ ಅಥವಾ ಇನ್ನೊಂದಾಗಿರ್ಲಿ ಏನ್ ಮಾಡ್ತಿದ್ದೋ, ತಿಪ್ಪಿಗೆ ತಗೊಂಡೋಗಿ ಹಾಕ್ತಾ ಇದ್ದ, ಮನೆ ಹತ್ರ ಇರ್ತಿತ್ತು ತಿಪ್ಪೆ ತಗೊಂಡೋಗಿ ಹಾಕ್ತಾ ಇದ್ದ. ಇವಾಗ ನೋಡು ತಿಪ್ಪಿಗೆ ಹಾಕೋದಿಲ್ಲ ಈಗ, ಯಾಕೆ ಅಂತ ನಿನ್ ಏನ್ ತಂದ್ರು ಪ್ಲಾಸ್ಟಿಕ್ ಅಲ್ಲಿ ತತ್ತೀಯ ಆಯ್ತಾ, ಪ್ಲಾಸ್ಟಿಕ್ ಅಲ್ಲೇ ತರದ್ ನೀನು, ಬ್ಯಾಗು ಪ್ಲಾಸ್ಟಿಕ್ ಇರ್ತದೆ, ಎಲ್ಲ ಪ್ಲಾಸ್ಟಿಕ್ ಇಂದ ಇರ್ತದೆ. ಈಗ ತಿಪ್ಪಿಗೆ ಹಾಕಿದ್ರೆ ಪ್ರಯೋಜನ ಇಲ್ಲ ಅಂತ ನಿನ್ ಗೊತ್ತಾಗ್ಬಿಟ್ಟೈತೆ. ಯಾಕೆ ಅಂತಂದ್ರೆ ಗೊಬ್ಬರ ತುಂಬುವಾಗ ಅದಾದ ಎಸಿಬೇಕು, ಇದ್ಯಾರಿಗೆ ಬೇಕು ಅಂತ ಅನ್ಕೊಂಡು ಎಲ್ ಸಿಕ್ಕದಲ್ಲಿ ಎಸೆಯದಲ್ಲ ತಗೊಂಡೋಗಿ ನೀರ್ ಹೊಲಿಗೆ ಹಾಕಕ್ ಶುರು ಮಾಡಿದ್ರಲ್ಲ. ಅಂದ್ರೆ ಆಗ ಏನಾಯ್ತು, ಹೊಗೆ. ಇದು ನೋಡು, ಇವೆಲ್ಲವ ಈ ಪೆಟ್ರೋಲಿಯಂ ಪ್ರಾಡಕ್ಟ್ ಗಳು. ಆಮೇಲೆ ನೀನ್ ಏನೇ ಸುಡು ಅದರಲ್ಲಿ ಇಂಗಾಲ ಅಂತ ಇರ್ತದೆ ಶಂಕರ, ಬಳೆಯೊಳಕ್ಕೆ ಇಂಗಾಲ ಅಂತ ಹೇಳಿ ಇರ್ತದೆ. ಅದು ಪರಿಸರಕ್ಕೊಂದ್ಸರಿ ಬಂತು ಅಂತ ಅನ್ಬಿಟ್ರೆ ಅದು ನಾವು ರಗ್ ಓದ್ಕೊಂಡು ಮನಗ್ದಂಗಂತೆ. ರಗ್ ಓದ್ಕೊಂಡು ಮನಗ್ಬಿಟ್ರೆ ನಮ್ಮ ಬಿಸಿ ಶಾಖ ಇರ್ತದಲ್ಲ ಇಂದು, ಅದು ಹೊರಗಡೆಗೆ ಹೋಗ್ಲ, ಅದಕ್ಕೆ ಬೆಚ್ಚಗಾಯ್ತದೆ ಅಂತಕಂಡು ಇನ್ನೂ ಸ್ವಲ್ಪ ಎಳ್ಕೊಂಡು ಮಲಕಬಿಡ್ತೀವಿ ನಾವು. ಈಗ ಭೂಮಿ ಪರಿಸ್ಥಿತಿ ಹಿಂಗೆ ಆಗಿರೋದು, ಈಗ ಬಿಸಿ ಜಾಸ್ತಿ ಆಯ್ತೈತೆ, ಇದು ಹೊರಗಡೆ ಹೋಯ್ತಾ ಇಲ್ಲ, ಇಲ್ಲೇ ಬಿಸಿ ನಾವು ಉತ್ಪಾದನೆ ಮಾಡ್ಕೊತಿದ್ವಿ. ಈಗ ಬೇಸಿಗೆ ಬಂತು ಅಂತ ಅಂದ್ರೆ ಕಾಡಿಗೆ ಬೆಂಕಿ ಹಾಕ್ತಿವಿ, ಎಲ್ಲಿ ಬೇಕಲ್ಲಿ ಕಡ್ಡಿಗಿರೋದು, ಅದೊಂಥರ ಮೋಜಾ ಬಿಟ್ಟೈತೆ ಆಯ್ತಾ. ಹಿಂಗೆ ಹಸಿರಲ್ಲ ಸುಟ್ಟಾಕ್ತಿದ್ವಿ, ಕಾಡ್ ಸುಡ್ತಾ ಇದೀವಿ. ಇನ್ನ ಈ ನಾನಾಗ್ಲೇ ಹೇಳ್ದಂಗೆ ಪ್ಲಾಸ್ಟಿಕ್ ಏನ್ ಮಾಡೋದು ಅಂತ ಗೊತ್ತಾಯ್ತಿಲ್ಲ ನಮ್ಗೆ ಪ್ಲಾಸ್ಟಿಕ್. ಹೌದೌದು, ತಿಪ್ಪಿಗೆ ತಗೊಂಡವ್ರು ಮತ್ ನಾನೇ ಆಯ್ಬೇಕಾ? ಹೌದು, ಅದ್ಯಾಕ್ ಬೇಕು ಅಂತ ಅನ್ಕೊಂಡು ನೀನ್ ಹೇಳ್ದಂಗೆ ತಗೊಂಡು ಒಲೆ ಹತ್ರ ನೀರು ಒಲೆ ಆಗ್ತಾ ಇದ್ದು. ಹೌದು, ಅತಿ ನೀರ್ ಒಲೆಗಳಿಲ್ಲ ಈಗ ತಂದಿದ್ದೆಲ್ಲ ಸುಡ್ಬೇಕಷ್ಟೇ. ಈಗ ನೋಡು ಪ್ಯಾಕಿಂಗ್ ಐಟಮ್ ಅಂತ ಬರ್ತವೆ, ಆ ರೊಟ್ಟಿಂದ ಇರ್ತದೆ, ಅದ್ರೊಳಗಡೆ ಬೆಂಡ್ ಇರ್ತದೆ, ಅದ್ರ ಮೇಲ್ಗಡೆ ಒಂದ್ ಪ್ಲಾಸ್ಟಿಕ್ ಹಾಕಿರ್ತಾರೆ. ಅಷ್ಟ ದೊಡ್ಡ ಪ್ಲಾಸ್ಟಿಕ್ ಇಟ್ಕೊಂಡು ಏನ್ ಮಾಡ್ತೀಯ ನೀನು? ತರದ್ದು ಸುಡೋದು ಇರ್ತೀವಿ ಇಲ್ಲ ಅಂತ ಅಲ್ಲ, 2 ವರ್ಷ ಇಡ್ತೀವಿ, 3 ವರ್ಷ ಇಡ್ತೀವಿ, 4 ವರ್ಷ ಇಡ್ತೀವಿ, ಆಮೇಲೆ ಬೇಡ ಅಂತ ಬಿಸಾಕಿ, ಯಾಕೆ ಕಸ ಆಯ್ತು, ಬಿಸಾಡ್ರೆ ಕರಗದಿಲ್ಲ ಅನ್ಕೊಂಡು ಸುಟ್ಟಾಕ್ತಾವರಣ ನೋಡು. ಅದೆಂತವೋ ಹೇಳಿದ್ರು ಕಣಶಂಕರಣ್ಣ ಅವರು, ಇಂಗಾಲ ಡೈಆಕ್ಸೈಡ್ ಬರೀ ಒಂದ್ ತರದಲ್ಲ ಅಲ್ವಂತವು, ಬೇರೆ ಬೇರೆ ಬೇರೆ ಬೇರೆ ತರದಲ್ಲವಂತೆ, CFC ಅಂತ ಕರೀತಾರೆ. HCFC ಅಂತ ಕರೀತಾರೆ, HFC ಅಂತ ಕರೀತಾರೆ, PFC ಅಂತ ಕರೀತಾರೆ. ಇವೆಲ್ಲದನ್ನು ಸುಟ್ಟು ಸುಟ್ಟು ಇದ್ರ ಜೊತೆಗೆ ಈ ಪೆಟ್ರೋಲ್ ಬೇರೆ ಸುಡ್ತೀವಲ್ಲಪ್ಪ ನಾವು, ಗಾಡಿ ಓಡಿಸ್ಕೊಂಡು ಬೈಕ್ಗಳು ಏನ್ ಮೂರು ನಾಲ್ಕು ನಾಲ್ಕು ಬೈಕ್ ಆಗೋ ಮನೆಗೆ, ಒಂದೊಂದ್ ಮನೆಗೆ ಒಬ್ಬೊಬ್ರಿಗೆ ಒಂದೊಂದ್ ಲೆಕ್ಕ, ಒಂದೊಂದ್ ಲೆಕ್ಕ. ಅದ್ರ ಜೊತೆಗೆ ಒಂದ್ ಕಾರು ಇರ್ಲಿ ಅಂತವ, ದೂರ ಹೋಗೋದಾರ ಕಾರು, ಅದು ಒಟ್ಟಿಗೆ ಹೋಗೋದಾರೆ, ಒಬ್ಬೊಬ್ರೆ ಹೋಗೋದಾರೆ ಬೈಕಲ್ಲಿ ಹೋಗೋದು ಅಂತ ಹೇಳ್ಬಿಟ್ಟು ಈ ಲೆಕ್ಕಾಚಾರದಲ್ಲಿ ತಗತ್ತಿದ್ವಿ. ನನಗೆ ಅನ್ನಿಸ್ತದೆ ಶಂಕರಣ್ಣ, ನಾವ್ ಹೆಂಗೆ ಮೊದ್ಲು ಮನೆಗೊಂದ್ ಮಗ ಅಂತ ಮಾಡಿದ್ವ, ಮನೆಗೊಂದ್ ಬೈಕ್ ಅಂತ ಮಾಡ್ಬೇಕು. ಒಂದೇ ಒಂದು ಫ್ಯಾಮಿಲಿ ಪ್ಲಾನಿಂಗ್ ಅಲ್ಲ, ಈ ವೆಹಿಕಲ್ ಪ್ಲಾನಿಂಗ್ ಮಾಡ್ಬೇಕಾಯ್ತು. ವೆಹಿಕಲ್ ಪ್ಲಾನಿಂಗ್ ಯಾವ ಪರಿಸ್ಥಿತಿ ತಲುಪಿದೀವಿ ಅಂತ ಅಂದ್ರೆ, ನಾವು ಇವೆಲ್ಲ ತಗೊಂಡು ನಿಲ್ಸಕ್ ಜಾಗಿಲ್ಲ, ಆರೋಗ್ಯ ಹಾಳು ಮಾಡ್ಕೊತಾ ಇದೀವಿ, ಆರೋಗ್ಯ ಹಾಳು ಮಾಡ್ಕೊತಿದ್ವಿ. ತಾಂಡವ್ ರೋಡಿಗೆ ನಿಲ್ಸೋದು, ರೋಡ್ ಅಲ್ಲಿ ಓಡಾಡ ಎಲ್ಲಿ ಓಡಬೇಕು, ಮತ್ತೆ ಅಲ್ಲಿ ಬೇರೆ ಯಾವ್ದೇ ಗಾಡಿಗಳು ಓಡಾಡಂಗಿಲ್ಲ, ಏನಿಲ್ಲ, ಅವ್ನ್ ಬೇರೆ 20 ಸಲ ಹಾರ್ ನೋಡಿತಾ ನಿಂತ್ಕೊಂಡಿರ್ತಾನೆ, ನಿಂತ್ಕೊಂಡಿರ್ತಾನೆ. ಅಲ್ಲ ಕೇಳಿಸಿದ್ರು ನಂದೇ ಗಾಡಿ ಆಗಿದ್ರು ನಂದಲ್ಲ ನಾತಾರ್ ತಿರ್ಗ ನಿಂತ್ಕೊಳ್ಳೋದು, ಹೇಳಿದ್ರೆ ತಗಿ ಅಂತಾರಲ್ಲ ನಂದಲ್ಲ ಅನ್ಬಿಟ್ರೆ ಅಲ್ವಾ. ಈ ತರ ಎಲ್ಲ ಮಾಡ್ಕೊಂಡು ಶಂಕರಣ್ಣ, ಇದು ಈ ಉಷ್ಣಾಂಶ ಜಾಸ್ತಿ ಆಯ್ತೈತೆ ಭೂಮಿ ಅಂದ್ರೆ ಏನು ಈ ಬಿಸಿ ಅಂಶ, ಬಿಸಿ ಅಂಶ ಇದು ನೋಡ. ಮೊದ್ಲು ಪತ್ತೆ ಹಚ್ಚಿದ್ದು 1998 ಅಂತೆ, ಉಷ್ಣಾಂಶ ಹೆಚ್ಚು ಉಷ್ಣಾಂಶ ಅಂತೆ ಆ ವರ್ಷದಲ್ಲಿ 98 ಹೆಚ್ಚು ಉಷ್ಣಾಂಶ ಆಗ್ಲಾಗಿ ಶಂಕರಣ, ಸುಮಾರು 110 ಮಿಲಿಯನ್ ಜನರನ್ನ ಅದು ಬಾಧಿಸ್ತಂತೆ. ಒಂದು 100 ಬಿಲಿಯನ್ ಡಾಲರ್ ಅಷ್ಟು ಇದೇ ಆದಾಯವೇ ಕಡಿಮೆ ಆಗ್ಬಿಡ್ತಂತೆ. ಮತ್ತೆ ಆಗದೇ ಇದ್ದ ಆಯ್ತಾ, ಅದಾದ್ಮೇಲೆ 2003 ಈ ಉತ್ತರ ಪ್ರದೇಶ, ಆಮೇಲೆ ಪಶ್ಚಿಮ ಬಂಗಾಳ, ಬಿಹಾರ ಇಲ್ಲೆಲ್ಲ ಆಗ್ಲೇ ಮೀನಕ್ ಕೇಳ್ತಿದ್ಲಲ್ಲ ಬಿಸಿ ಜಾಸ್ತಿ ಇರೋ ರಾಜ್ಯಗಳು ಅಂತ ಅಂತ ಅನ್ಕೊಂಡು, ಅಲ್ಲೆಲ್ಲವ ಶಂಕರಣ್ಣ ಜಾಸ್ತಿ ಆಗಿ ಸುಮಾರು ಹೆಚ್ಚು ಕಮ್ಮಿ 16% ಇಳುವರಿನೇ ಕಡಿಮೆ ಆಗ್ಬಿಡ್ತಂತೆ ಬೆಳೆದು. ಆಮೇಲೆ ಅದೇ 2003 ಕೇರಳದಲ್ಲಿ ಈ ಕೋಕೋ ಕೋಕೋ ಅಂತೇಳಿ ಫ್ಲೇವರ್ ಬರ್ತದೆ, ಚಾಕ್ಲೇಟ್ ಕೆಲವ ಹಾಕೊಂಡು ಇದ್ ಮಾಡ್ತಾರಲ್ಲ, ಅದು 2003 ಈ ಇದು ಜಾಸ್ತಿ ಆಗ್ಬಿಟ್ಟು ಉಷ್ಣಾಂಶ ಹೂನೇ ಬಿಡ್ಲಿಲ್ಲ ಅಂತದ್ದು, ಅಂದ್ರೆ ಬಿಸಿಲಿನ ಸಾಕಕ್ಕೆ ಹೂವೇ ಹೊಂಟಿಲ್ಲ. 2004 20-60% ಬೆಳೆ ನಷ್ಟ ಆಯ್ತು. ಅದಕ್ಕೆ ಒಂದು ಅಂದಾಜ್ ಮಾಡೋರೆ, ಈಗ 1 ಡಿಗ್ರಿ ಜಾಸ್ತಿ ಆದ್ರೆ ಒಂದ್ ವರ್ಷದಲ್ಲಿ ಏನೇನೆಲ್ಲ ಪರಿಣಾಮ ಆಗುತ್ತೆ, 2 ಡಿಗ್ರಿ ಆದ್ರೆ ಎಷ್ಟಾಯ್ತದೆ ಅಂತ ಹೇಳ್ಬಿಟ್ಟು ನೋಡ. ಮುಂದಿನ 75 ಶಂಕರಣ, ಈ ನಮ್ಮ ಭೂಮಿಯ ತಾಪಮಾನ 3-5 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಯ್ತದ, ಹೆಚ್ಚಾಯ್ತದಂತೆ. ನಾವೇನು ಭೂಮಿ ಮೇಲೆ ಇರಕಾಯ್ತದಣ್ಣಯ್ಯ ಅಂದ್ರೆ, ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇದೇ ತರವ ನಾನು ಮಾಲಿನ್ಯ ಮಾಡ್ಕೊಂಡು ಕೈ ಸಿಕ್ಕಿದ್ದನ್ನ ಸುಟ್ಕೊಂಡು ಮಾಡ್ಕೊಂಡು ಹೋಯ್ತಾ ಇದ್ರೆ ಅದು 3-5% ಜಾಸ್ತಿ ಆಯ್ತದಂತೆ. ಅದ್ರ ಕತೆ ಕೇಳಬಾರದು ಶಂಕರಣ್ಣ. ಈಗ ನೀನ್ ಹೇಳದ್ ನೋಡ್ರಿ ನನಗೆ ಮೈಯೆಲ್ಲ ಜುಮ್ ಅಂದು, ಮುಂದೆ ಏನಪ್ಪ ಕತೆ, ನಮ್ ಕತೆನೆ ಹಿಂಗೆ, ಏನು ಮಕ್ಳದು ಮೊಮ್ಮಕ್ಳದೆಲ್ಲ ಕತೆ ಏನು ಅಂತ ಯೋಚನೆ ಐತೈತೆ. ನೀನು ಹೆದರ್ ಕೇಳೋದಾರೆ ಹೇಳದ್ ನಿಲ್ಸ್ಬಿಡ್ತೀನಿ ಬಿಡು. ಇಲ್ಲ ನೀನು ಹೇಳದ್ ನಿಲ್ಸು ಅಂತ ಹೇಳ್ತಿಲ್ಲ, ಮಾಡ್ತಿರ ತಪ್ಪೇನು ನನಗೆ ಗೊತ್ತಾಯ್ತೈತೆ. ಈಗ ನನಗೆ ನೀನ್ ಹೇಳಿದಕ್ಕೆ ಯೋಸಿ ಜಪ್ತಿ ಆಯ್ತು. ನಾನು ಮನೆಯಲ್ಲಿ ಆ ಕಿಳ್ಳೊಲ ಹತ್ರವ ಒಂದ್ ದೊಡ್ಡ ಪ್ಲಾಸ್ಟಿಕ್ ಮಡಿಕಿಂದಿದ್ದೆ, ದಯವಿಟ್ಟು ಇಲ್ಲ ನಮ್ಮನೆಯೊಳಗೆ ಹೇಳ್ಬಿಡ್ತೀನಿ ನಾನು, ಅಲ್ಲ ನಾನು ಹೊಂಟು ಬಿಡ್ತೀನಿ, ನನಗೆ ಈ ವಿಷಯ ಕೇಳಿ ಈಗಲೇ ನಾನು ಏನೇನ್ ತಪ್ಪು ಮಾಡಿದ್ದೆ ಅದನ್ನ ಮಾಡಬಾರ್ದು ಅಂತ ನಮ್ಮನೆಯೊಳಗು ಹೇಳ್ಬಿಡ್ತೀನಿ. ಅಣ್ಣ ನಾನು ಹೊಂಟಿನಿ, ತಡಿ ಶಿವರಾತ್ರಿ ಉಂಡೆ ತಂದಿದ್ದೀನಿ ತಗೊಂಡು ಅಣ್ಣ, ಅವ್ಳು ಕೂಡ ಒಂದ್ ಉಂಡೆ ತಿಂತೀನಿ, ಇನ್ನೊಂದ್ ಉಂಡೆ ಮಡಗಿಸ್ಕೊಂಡಿರು, ಮತ್ತೆ ಸಿಕ್ತಾಗ ತಿಂತೀನಿ, ಸರಿ ಬರ್ಲ ನಾನು. ಅಲ್ಲ ನೀನು ಬೇಜಾರ್ ಮಾಡ್ಕೋಬೇಡ, ಇರೋದ್ ಹೇಳಿದೀನಿ ನಾನು ಶಂಕರಣ್ಣ. ಈಗ ಬೇಸರ ಎಲ್ಲ ಮಾಡಿರ ತಪ್ಪ, ನೀನು ನನಗೆ ತಿದ್ದಿ ಹೇಳಿದ್ಯಾ, ಇನ್ ಮುಂದೆ ಆ ತಪ್ಪು ಆಗ್ಬಾರ್ದು ಅಂತ ಅಂತ ಇರು ಬಿಡ, ನೀನು ಸಮಾಧಾನದಲ್ಲಿ ಇರ್ತೀಯಲ್ಲ, ಅವತ್ತೆಲ್ಲ ಹೇಳ್ತೀನಿ ಬಿಡು. ಸರಿ ಸರಿ ಆಯ್ತು, ಬರ್ಲ ನಡಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಚಿಕ್ಕಮಗಳೂರಿನ ಸುಭಾಷ್ ಚಂದ್ರ ಬೋಸ್ ಜಿಲ್ಲಾ ಆಟದ ಮೈದಾನದಲ್ಲಿ ಇದೇ ಶನಿವಾರದಂದು ಬೆಳಿಗ್ಗೆ 9:30 ರಾಷ್ಟೀಯ ನಾರಿಶಕ್ತಿ ಪ್ರಶಸ್ತಿ ಪುರಸ್ಕೃತರಾದ ಬ್ರಹ್ಮಕುಮಾರಿ ಶಿವಾನಿ ದೀದಿಜಿಯವರ ಸ್ವಾಸ್ಥ್ಯ ಸಾಮರಸ್ಯ ಹಾಗೂ ಸಂತೋಷಕರ ಜೀವನ ಕುರಿತ ಸ್ಫೂರ್ತಿದಾಯಕ ಉಪನ್ಯಾಸ ಇರುತ್ತದೆ. ಸರ್ವರಿಗೂ ಪ್ರವೇಶ ಉಚಿತ.